ಮತ್ತೆ ಕಾಂಡ ಅಥವಾ ಸೋಗೆಯ ದಿಂಡನ್ನು ಅಡ್ಡಲಾಗಿ ಸಿಗಿದು ನೋಡಿದಾಗ ನಮಗೆ 1.5 ಸೆಂಟಿಮೀಟರ್ ಉದ್ದದ ಸಣ್ಣ ಸುರಂಗಗಳು ಕಾಣುತ್ತವೆ. ಇವುಗಳ ಒಳಗೆ ಕೀಟದ ಮೊಟ್ಟೆ, ಮರಿ ಹುಳುಗಳು, ಕೋಶ ಮತ್ತು ಪ್ರೌಢ ಕೀಟಗಳು ಕಾಣಸಿಗುತ್ತೆ. ಈ ಕೀಟವು ಅಡಿಕೆ ಸೋಗೆಯ ದಿಂಡನ್ನು ಈ ಕೀಟ ಬಾಧಿಸಿದಾಗ ಗರಿಯ ಬೆಳವಣಿಗೆ ಕುಂಠಿತವಾಗುತ್ತೆ ಮತ್ತು ಎಲೆಗಳು ಹಳದಿಯಾಗಿ ಒಣಗುತ್ತೆ. ಚಿಕ್ಕ ವಯಸ್ಸಿನ ಗಿಡಗಳ ಮುಖ್ಯ ಕಾಂಡವನ್ನು ಈ ಕೀಟ ಬಾಧಿಸಿದಾಗ ಸುಳಿಗಳು ಸಹ ಒಣಗಲಾರಂಭಿಸುತ್ತೆ. ಸಾಮಾನ್ಯವಾಗಿ ಈ ಕೀಟವು ವಯಸ್ಸಾದ ಮತ್ತು ಅತಿವೃಷ್ಟಿ, ಅನಾವೃಷ್ಟಿ, ರೋಗಬಾಧೆ ಇತ್ಯಾದಿ ಕಾರಣಗಳಿಂದ ಒತ್ತಡಕ್ಕೊಳಗಾದ ಅಡಿಕೆ ಮರಗಳನ್ನು ಬಾಧಿಸುತ್ತೆ. ಈ ಕೀಟದ ಎಳೆಯ ಮತ್ತು ಆರೋಗ್ಯವಂತ ಅಡಿಕೆ ಮರಗಳಿಂದ ಸಹ ಅವಳಿ ಮಾಡುತ್ತಿರುವುದು ಕಂಡುಬಂದಿದೆ. ಈ ಕೀಟದ ಬಾಧೆಯು ಮರದ ಬುಡದಿಂದ 2-3 ಮೀಟರ್ ಎತ್ತರದವರೆಗೂ ಸೀಮಿತವಾಗಿರುವುದನ್ನು ಕಂಡುಬಂದಿದೆ. ಈ ಕೀಟವನ್ನು ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ಅಂಟು ಸೋರುತ್ತಿರುವ ರಂಧ್ರಗಳನ್ನು ಮುಚ್ಚುವುದರಿಂದ ಈ ಕೀಟದ ಬೆಳವಣಿಗೆ ಮತ್ತು ತೋಟದಲ್ಲಿ ಕೀಟವು ಹರಡುವುದನ್ನು ನಾವು ತಡೆಗಟ್ಟಬಹುದು. ಮೊದಲು ತೋಟದಲ್ಲಿ ಕೀಟದ ಬಾಧೆಯನ್ನು ಪತ್ತೆ ಹಚ್ಚಬೇಕು. ಚಿಕ್ಕ ವಯಸ್ಸಿನ ಗಿಡಗಳಲ್ಲಿ ಹಾನಿಯು ಕಂಡು ಬಂದಾಗ ಚೂಪಾದ ತಂತಿಯಿಂದ ರಂಧ್ರಗಳಾಗಿರುವ ಅಂಟನ್ನು ತೆಗೆದು ಇಂಜೆಕ್ಷನ್ ಸಿರಿಂಜ್ನಿಂದ 5 ಮಿಲಿ ಡೈಮಿಥೋಯೇಟ್ ಅಥವಾ ಡೈಕ್ಲೋರೋವಸ್ ಕೀಟನಾಶಕವನ್ನು, 2 ಮಿಲಿ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ಸಿದ್ಧಪಡಿಸಿ ಅದರಿಂದ 5 ಮಿಲಿ ಔಷಧವನ್ನು ನಾವು ಬಳಸಬೇಕು. ರಂಧ್ರದೊಳಗೆ ಹಾಕಬೇಕು. ನಂತರ ರಂಧ್ರವನ್ನು ಕೀಟನಾಶಕದಿಂದ ನೆನೆಸಿದ ಸಣ್ಣ ಹತ್ತಿ ತುಂಡುಗಳಿಂದ ಮುಚ್ಚಬೇಕು. ಕೆಲವು ವೇಳೆ ಕೀಟನಾಶಕವು ರಂಧ್ರದೊಳಗೆ ಸಲೀಸಾಗಿ ಹೋಗದಿರಬಹುದು. ಬೇಸಾಯ ಕ್ರಮದಲ್ಲಿ ಸೂಕ್ತ ಮಾರ್ಪಾಡು ಮಾಡುವುದರಿಂದ ಈ ಗಿಡಗಳನ್ನು ಒತ್ತಡಕ್ಕೊಳಗಾಗುವುದನ್ನು ನಾವು ತಪ್ಪಿಸಬಹುದು. ಹೀಗೆ ಮಾಡೋದ್ರಿಂದ ನಾವು ಈ ಶಾರ್ಟ್ ಹೋಲ್ ಬೋರರ್ ಅಂತ ಏನು ಹೇಳ್ತೀವೋ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಇನ್ನೊಮ್ಮೆ 9148198788. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆ. ಶಕ್ಕೆ ಬಂದ ನೀಡುವಾರೆ ತಂದೆ ಇವನಂತ ಚೆಲ್ವರೆಲ್ಲ ನೋಡುವಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂದೆ ಇವನಂತ ಚೆಲ್ವರೆಲ್ಲ ನೋಡುವಾರೆ. ಇವನಂತ ಚೆಲ್ವರೆಲ್ಲ ನೋಡುವಾರೆ. ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ, ಇವನಂತ ಚಲ್ವರೆಲ್ಲ ನೋಡುವಾರೆ, ಇವನಂತ ಚಲ್ವರೆಲ್ಲ ನೋಡುವಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ, ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ, ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದಿದ್ದಿಗಿ ಗ್ರಾಮದ ಕೃಷಿಕ ಹೆಚ್ಎಸ್ ನಾಗರಾಜ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದಿದ್ದಿಗೆ ಗ್ರಾಮದ ಕೃಷಿಕರಾದಂತಹ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಒಂದು ಕುರಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ನಾಗರಾಜ್ ಅವರು ಹೇಳಿ, ಈ ಒಂದು ಕುರಿ ಸಾಕಾಣಿಕೆ ಅಂತಂದರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸುಮಾರು ಒಂದು 20 ವರ್ಷದಿಂದ ಮಾಡ್ತಿದ್ದೀವಿ ಸರ್ ಕುರಿ ಸಾಕಾಣಿಕೆನ. ಒಂದು 300 ಕುರಿ ಇದ್ದಾವೆ. ಬೇಸಿಗೆನಲ್ಲಿ ಹೊರಗಡೆ ಸಾಕಷ್ಟು ಮೇವು ಸಿಗೋದ್ರಿಂದ ಮನೆಯಲ್ಲೇನು ಮೇವು ಹಾಕಲ್ಲ. ಮಳೆಗಾಲದಲ್ಲಿ ಮೇವು ಸಿಗದೇ ಇರೋ ಕಾರಣ, ಮಳೆ ಇದರಿಂದ ಕಾರಣ ನಾವು ಫಾರ್ಮ್ ಮಾಡಿ ಫಾರ್ಮ್ನೊಳಗೆ ಕುಡಿಯಾಕ್ತೀವಿ. ಅವಕ್ಕೆಲ್ಲ ಅಟ್ಟಣಿಗೆ ಏನು ಮಾಡಿಲ್ಲ, ನೆಲದಲ್ಲೇ ಆಯ್ಸಿ ಮಾಡಿದ್ದೀವಿ. ಮೇವು ಹಾಕಕ್ಕೆ ಮೇವುಣಿಕೆ ಮಾಡಿದ್ದೀವಿ. ನಾವು ಸೈಲೇಜ್ ಮಾಡ್ತಿದ್ದೀವಿ ಸರ್. ಒಂದು ಸುಮಾರು ಒಂದು 20 ಎಕರೆ ಮೇವು ಕಡಿದು ಸೈಲೇಜ್ ಮಾಡ್ತೀವಿ. ಸೈಲೇಜ್ ಫಿಟ್ ಎಲ್ಲ ಮಾಡಿದ್ದೀವಿ. ಒಂದು 20 ಗುಂಡಿದ್ದಾವೆ, 10 ಆಳ, 8 ಬಾಗಿಲ, 8 ಉದ್ದ ಫಿಟ್ ಇದ್ದಾವೆ. ಅವೆಲ್ಲ ಸ್ಟಾಕ್ ಮಾಡಿರ್ತೀವಿ. ಆಗಸ್ಟಲ್ಲಿ ಮಾಡಿದ್ರೆ ನೆಕ್ಸ್ಟ್ ನಾವು ಜೂನ್ ಜುಲೈಯಿಂದ ತೆಗೆದು ಸೈಲೇಜ್ ಮಾಡಿ ಮೇಯಿಸ್ತೀವಿ. ಈಗ ಸೈಲೇಜ್ ಅಂತಂದರೆ ಯಾವ ರೀತಿ ತಯಾರು ಮಾಡ್ತೀರಾ? ಅದನ್ನ ನಾವೇ ತಯಾರು ಮಾಡ್ತೇವೆ. ನಮ್ಮ ಜಮೀನಿನಲ್ಲಿ ಬೆಳೆದ್ಬಿಟ್ಟು ಅದನ್ನು ಒಳ್ಳೆ ಹಾಲುಗಾಳಲ್ಲಿ ಬಂದಾಗ ಅದನ್ನು ಕಟ್ ಮಾಡಿ ತೊಗೊಂಬಂದು ನಮ್ಮದೇ ಮಿಷಿನ್ ಇದೆ, ನಮ್ಮ ಮಿಷಿನಲ್ಲೇ ಅದನ್ನು ಚಾಪ್ ಮಾಡಿ ಗುಂಡಿಯಾಗಿ ತುಂಬಿಟ್ಬಿಡ್ತೇವೆ ಸರ್. ಉಪ್ಪು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ತುಂಬಿಡ್ತೇವೆ. ಅದು ಒಂದು ವರ್ಷ ಕಟ್ಟಲಿದ್ರೆ ಏನು ತೊಂದರೆ ಆಗಲ್ಲ, ತೊಗೊಂಬೇಸ್ಬೋದು ನಾವೇ. ಈಗ ಸೈಲೇಜ್ ಮಾಡೋಕ್ಕಂತಂದ್ರೆ ಯಂತ್ರ ಅಂತಂದ್ರೆ ಎಲ್ಲಿಂದ ತಂದಿರೋ ಅದನ್ನ? ಯಂತ್ರ ನಾವೇ ತಂದಿವಿ ಸರ್. ಮೊನ್ನೆ ಒಂದು 180,000 ಬೀಳುತ್ತಾರೆ. ಅದು ವಿಧಾತ್ ಅಂತೇಳಿ ಅದನ್ನು ನಾವು ಡೆಲ್ಲಿಯಿಂದ ತರಿಸಿದ್ವಿ. ಸಿಲ್ಗೆ ಆನ್ಲೈನ್ ಮುಖಾಂತರ ತರಿಸಿದ್ವಿ. ನಮ್ಮ ಹತ್ರ ಐತೆ ಚಾಪ್ ಕಟ್ರಸ್, ಅದು ಅಂದರೆ ಹೆವಿ ಐತೆ, ಟ್ರ್ಯಾಕ್ಟರ್ ಹಚ್ಬೇಕು ಅದಕ್ಕೆ. ಅದರಿಂದ ಮಾಡ್ತೀವಿ ಸರ್ ನಾವು. ಈಗ ಸೈಲೇಜ್ ಅಂತಂದರೆ ಏನೇನಲ್ಲಿ ಹಾಕಿ ನೀವು ಅದನ್ನ ತಯಾರು ಮಾಡ್ತೀರಾ? ಬರೀ ಮೆಕ್ಕೆಜೋಳ ಅಷ್ಟೇ ಸರ್. ಮೆಕ್ಕೆಜೋಳ ಚಾಪ್ ಮಾಡ್ಬೇಕಾದ್ರೆ ಉಪ್ಪು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಿಬಿಡ್ತೀವಿ ಸರ್. ಈಗ 1 ಎಕರೆ ಸಪ್ಪೆಗೆ ಅಂತಂದ್ರೆ ಎಷ್ಟೆಷ್ಟು ಬೆಲ್ಲ, ಎಷ್ಟೆಷ್ಟು ಉಪ್ಪು ಕೊಡ್ಬೇಕು? ಅದು ಒಂದು ಗುಂಡಿ ನಮ್ದು 10 ಆಳ 10 ಬಗಲದಿಯಲ್ಲ, ಅದನ್ನೇನು ಅಳತೆ ಮಾಡಲ್ಲ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಕೊಡ್ತೀವಿ. ತರ ಒಂದು ಅಡಿ ತರಕ್ಕೆ 1 ಕೆಜಿ ಉಪ್ಪು, 1 ಕೆಜಿ ಬೆಲ್ಲ ಚಾಪ್ ಮಾಡಿ ಒಂದು 8 ಇದೆಯಲ್ಲ ನಮ್ದು, ಅದ್ರ ಒಂದು ಅಡಿ ಬಿದ್ದ ಅಷ್ಟೇ ಮೇಲೆ 1 ಕೆಜಿ ಉಪ್ಪು, 1 ಕೆಜಿ ಬೆಲ್ಲ. ಈ ತರ ಸ್ಟೆಪ್ ಮಾಡ್ಕೊಂತ ಬರ್ತೀವಿ. ಈಗ ಮೆಕ್ಕೆಜೋಳದ ಸಪ್ಪೆ ಅಂತಂದ್ರೆ ಹಸಿ ಸಪ್ಪೆ ಬೇಕಾಗುತ್ತಲ್ವಾ? ಬೇಕಾಗುದು. ತೇವಾಂಶ ಇರ್ಬೇಕು ಅದರಲ್ಲಿ. ತೇವಾಂಶ ಇದ್ರೆ ಮಾತ್ರ ಆ ತೇವಾಂಶ ಕೊನೆವರೆಗೂ ಕಾದ್ಕೊಂಡಿರ್ತೈತಿ. ಹಾಲುಗಳು ಬಂದಾಗ ಅದರಲ್ಲಿ ಏನು ವೇಸ್ಟ್ ಆಗಲ್ಲ. ದಂಟು ಸಮೇತ ಕಾಳು ಬೆಂಡು ರೌದಿ, ಈಗ ನಾವು ಒಣಗಿದ ಬೇರೆ ಮಾಡಿದರೆ ಸೊಪ್ಪೆ ಬೇರೆ ಆಗುತ್ತೆ, ರೌದಿ ಬೇರೆ ಆಗುತ್ತೆ, ಬೆಂಡು ಬೇರೆ, ಆ ಥರ ಯಾವುದು ವೇಸ್ಟ್ ಆಗಲ್ಲ. ಅದ್ರ ಕಾಳು ಸಮೇತನೂ ಕುರುಗಳಿಗೆ ಕೊಡ್ತೀವಿ ನಾವು. ಕುರುಗಳು ಚೆನ್ನಾಗಿ ತಿಂದು ಕೊಬ್ಬಿಕಾಯಿ ಚೆನ್ನಾಗಿರ್ತವೆ. ಈಗ ಮೆಕ್ಕೆಜೋಳದ ಸಪ್ಪೆ ಅಂತಂದ್ರೆ ಎಷ್ಟು ಎಕರೆ ಹಾಕಿ ಅಂತಿರ್ತೀರ ನೀವು ಸೈಲೇಜ್ ಮಾಡ್ಬೇಕಂತಂದ್ರೆ? ನಾವು ಒಂದು 20 ಎಕರೆ ಹಾಕಿದ್ದೀವಿ. ಈ ಟೈಮಲ್ಲಿ ಮಳೆ ಬಿಡ್ತು ಅಂದರೆ ಹೊಲದಾಗ ಟ್ರ್ಯಾಕ್ಟರ್ ಹೋಗ್ಬೇಕಲ್ಲ, ಲೇಬರ್ ಗೇಬರ್ ಎಲ್ಲ ಹೋಗ್ಬೇಕಲ್ಲ, ಹಂಗಾಗಿ ಈ ಟೈಮಲ್ಲಿ ಇನ್ನೇನು ಈ ಮಾಡ್ತೀನಿ ಮತ್ತೆ. ಈಗ ಒಟ್ಟಾರೆ ನೀವು ಎಷ್ಟು ಕುರಿ ಸಾಕಾಣಿಕೆ ಮಾಡಿದಿರಿ? ಈಗ ಟೋಟಲ್ 300 ಇದಾವೆ. ಈಗ ಪ್ರಾರಂಭದಲ್ಲಿ ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರೆ? ನಾನು ಸ್ಟಾರ್ಟಿಂಗು ಈಗ 18 ವರ್ಷ ಕೆಳಗೆ ಕುರಿ ಮಾಡಿದಾಗ 10 ಕುರಿ ತಂದೆ ಅಷ್ಟೇ. ನಾನು 10 ತಂದೆ, ಮತ್ತೆ ತಿರ್ಗಿ ಒಂದು ತಿಂಗಳು ಬಿಟ್ಟು 20 ತಂದೆ. 20ರಿಂದ ಸ್ಟಾರ್ಟ್ ಮಾಡಿದೆ ನಾನು. 20ರಿಂದ ಸ್ಟಾರ್ಟ್ ಮಾಡಿ ಈಗ 300ವರೆಗೆ 400-500ವರೆಗೆ ಹೋಗಿತ್ತು. ಲೇಬರ್ ತೊಂದರೆಯಿಂದ ಈಗ ಒಂದು 300 ಇಟ್ಕೊಂಡಿದ್ದೀನಿ. ಈಗ 10 ಕುರಿ ಸಾಕಾಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಏನು ರೇಟ್ ಇತ್ತು ಪ್ರತಿಯೊಂದು ಮರಿಗೆ? ಅವಾಗ ಕುರಿನೇ ನಾನು 1750 ರೂಪಾಯಿ ಕುರಿತೇನೆ ಇದ್ದೆ. 1750 ರೂಪಾಯಿ ಕುರಿ ಅಂದರೆ ಅದು ಭಾಳ ರೇಟ್. ಅವಾಗೆಲ್ಲ ಬೇರೆಯವ್ರು ತಗೊಳೋರು 1700-1300 ರೂಪಾಯಿ ಕೂಡ ತಗೊಳೋರು. ನನಗೆ ಬಿಡಿಸ್ತಿಲ್ಲ, ಒಳ್ಳೇದು ತಗೋಬೇಕು, ಚೆನ್ನಾಗಿ ದಷ್ಟಪುಷ್ಟವಾಗಿರ್ಬೇಕು ಅಂತೇಳಿ ನಾನು ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮಾರ್ಕೆಟ್ಗೆ ಇಲ್ಲಿ ನಾವು ಚಿತ್ರದುರ್ಗ ಮಾರ್ಕೆಟ್ ಹತ್ರ ಆಗುತ್ತೆ ನಮಗೆ. ನಮ್ಮ ಮಾರ್ಕೆಟ್ ಸ್ಥಳೀಯ ಮಾರ್ಕೆಟ್ ಇರೋವಾಗ ಅಂತ ಹೋಗ್ಬೇಕು. ಬೇರೆ ಇದ್ದಾವೆ, ಡಾರ್ಬಾರ್ ಇದ್ದಾವೆ, ನಾರೆ ಸುವರ್ಣ ಇದಾವೆ, ಇವೆಲ್ಲ ಮಾರ್ಕೆಟ್ ಇಲ್ಲ ಇಲ್ಲಿ. ಯಾವ್ದು ನಮ್ಮ ಸ್ಥಳೀಯ ಮಾರ್ಕೆಟ್ ಯಾವುದಿರುತ್ತೋ ಅದನ್ನು ತಗೊಂಡು ಅದನ್ನೇ ಬೆಳೆಸಿ ಅದರಲ್ಲೇ ಉತ್ಪತ್ತಿ ಮಾಡಿ ಮಾರೋದು, ಮತ್ತು ಗಂಡು ಮಾರೋದು, ಮತ್ತು ಹೆಣ್ಮರಿ ಥರದ್ದು ಮಾಡ್ಕೊಂಡು ಹಿಂಗ ಇಷ್ಟು ಈ ಲೆವೆಲಿಗೆ ಬಂದಿದೆ ಈಗ. ಈಗ ನೀವು ಯಾವ ತಳಿಯ ಕುರಿಯನ್ನು ಸಾಕಾಣಿಕೆ ಮಾಡಿದ್ದೀರಾ? ಈಗ ಮೊದಲು ನಾವು ಡೆಕ್ಕನ್ನಿ ಅಂತ ಬರುತ್ತೆ, ಆ ಡೆಕ್ಕನ್ನಿ ಕುರಿಯಿಂದ ತಂದಿದ್ವಿ. ಈಗ ಅದನ್ನ ವರ್ಷಕ್ಕೆ ಎರಡು ಸಾರಿ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸೋದು, ಆಮೇಲೆ ಕಟ್ ಮಾಡೋರು ಬೇಕು ಅದಕ್ಕೆ, ಕೂದಲು ಕಟ್ ಮಾಡಿ. ಅವರು ಸಿಗ್ತಲ್ಲ ಅಂತೇಳಿ ಈಗೆಲ್ಲ ತೆಗೆದ್ಬಿಟ್ವಿ ಅವನ್ನ, ಎಲ್ಲ ಕೆಂಗುರಿ ಮಾಡಿದೀವಿ ಈಗ. ಅದಕ್ಕೆ ಟಗರು, ನಾವು ಯಾವ ಟಗರು ಬಿಟ್ಕಂದ್ರೆ ಆ ಟಗರು ಮರಿ ಬಿಡ್ತವೆ. ಅಮ್ಮಿಂಗಡೆ ಟಗರು ಬಿಡ್ತದೆ ಕ್ರಾಸಿಂಗಿಗೆ, ಎಲ್ಲ ವೈಟ್ ಮರಿ ಬರ್ತದೆ. ಈಗ ವೈಟ್ ಮರಿ ಭಾಳ ಬೇಡಿಕೆ ಇದೆ. ಎಷ್ಟು ಟಗರು ಬಿಟ್ಕೊಂಡಿದ್ರೆ? 300 ಕುರಿ, 10 ಟಗರ್ ಇದಾವೆ. ವರ್ಷ 2 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾನೆ ಟಗರ್. ನಾನು ಯಾವುದೇ ಕಾರಣಕ್ಕೂ ಟಗರ್ ಇಟ್ಕೊಂಡಲ್ಲ, ಇನ್ ಬ್ರೀಡಿಂಗ್ ಆಗಬಾರ್ದು ಅಂತೇಳಿ 2 ವರ್ಷಕ್ಕೊಂದ್ಸರಿ ಟಗರ್ ಚೇಂಜ್ ಮಾಡ್ತೇನೆ. ಈಗ ಅವನ್ನ ಮಾರಾಟ ಮಾಡಿ ಮತ್ತೆ ಎಲ್ಲಿಂದ ತರ್ತೀರ ನೀವು? ನಾವು ನಮಗೆ ಎಲ್ಲಿ ಬೇಕಾದ್ರೆ ತರ್ಬೋದಲ್ಲ. ಯಾವ ಮಾರ್ಕೆಟ್ ಅಡ್ಡಾಡ್ತೀವಿ, ನಮ್ಮ ಲೋಕಲ್ ಯಾವ ಜಾಸ್ತಿ ನಮಗೆ ಮಾರ್ಕೆಟ್ ಇದೆ ಅದನ್ನು ತರ್ತೀವಿ. ಜಾಸ್ತಿ ತರದಂದ್ರೆ ಕುಂಕುಮ ಬೆಳಗ್ಗೆ ಹೋಗ್ತೀವಿ, ಅಮ್ಮಿನಗಡ ಹೋಗ್ತೀವಿ, ಚಿನ್ನೂರು ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲ ಸೆಂತನೂ ಅಡ್ಡಾಡ್ತೀವಿ, ಯಾವ ಮಾರ್ಕೆಟ್ ಎಲ್ಲೆಲ್ಲಿ ಯಾವುದೇ ಕಮ್ಮಿ ಸಿಗುತ್ತೆ, ಯಾವ ಚೆನ್ನಾಗಿ ಸಿಗುತ್ತೆ ಅಂತೇಳಿ ನೋಡ್ಕೊಂಡು ಮಾಡ್ತೀವಿ. ಈಗ ಕುರಿ ಸಾಕಾಣಿಕೆ ಅಂತಂತಂದ್ರೆ ಸಾಕಷ್ಟು ಒಂದು ಕೊಠಡಿ ಬೇಕಾಗುತ್ತೆ. ಏನು ರಪ್ಪ ಮಾಡಿದ್ರೆ ಏನು ಅದಕ್ಕೆ ಸಪರೇಟ್ ಆದಂತ ಒಂದು ಕೊಠಡಿ ಕಟ್ಟಿದ್ರೆ? ಕೊಠಡಿನೇ ಮಾಡಿದೀವಿ. ಫಸ್ಟು 50-31 ಮಾಡಿದೆ, ಸ್ವಲ್ಪ ಕುರಿ ಇದ್ದಾಗ ಒಂದು 100 ಕುರಿ ಇತ್ತು. 51-31 ಮಾಡಿದೆ, ಮಾಡಿದ್ಮೇಲೆ ಅದರಲ್ಲೇ ಸಾಕಾಣಿಕೆ ಮಾಡಿದೆ. ನೆಕ್ಸ್ಟು ಮತ್ತೆ ಭಾಳ ಆಯ್ದು, ಭಾಳ ಮತ್ತೆ ಹೊರಗಡೆ ಎಲ್ಲ ತಗಡಾಕಿ ಮತ್ತೆ ಜಾಸ್ತಿ ಮಾಡಿದ್ದೀನಿ. ಶೇಂಗ ದೊಡ್ಡ ತರ್ತಿದ್ದೆ, ಒಂದು 20 ಲೋಡ್ಗಟ್ಟಲೆ ಶೇಂಗ ದೊಡ್ಡ ಕೆಡಬಾರ್ದು, ಹಾಳಾಗಬಾರ್ದು ಅಂತೇಳಿ 40-30 ಅದಕ್ಕೂ ಶೆಡ್ ಮಾಡಿದ್ದೀನಿ. ಆಮೇಲೆ ಸೈಲೇಜ್ ಫಿಟ್ಟು ಭಾಳ ಮಾಡಿದ್ದೀನಿ. ಯಾಕಂದ್ರೆ ನಮಗೆ ಈ ಮಳೆ ಬಿಡ್ತು ಸೈಲೇಜ್ ಮಾಡ್ತೀವಿ, ಮಳೆ ಬಿಡಲಿಲ್ಲ ಅಂದರೆ ಅದನ್ನ ಹಂಗೆ ಕಾಳಿ ಬಿಟ್ಕೊಂತೀವಿ. ನೆಕ್ಸ್ಟ್ ಆಪ್ಷನ್ಸು ನಮಗೆ ಶೇಂಗ ಬಳ್ಳಿ, ಶೇಂಗ ದೊಟ್ಟು ಇಲ್ಲಿ 300 ಕಡಬಕಂಟೆ ಅಂತ ಬರುತ್ತೆ, ಅಲ್ಲೆಲ್ಲ ಭಾಳ ಸ್ಟಾಕ್ ಮಾಡ್ತಿದ್ದೆ, ಅಲ್ಲೇ ತರ್ತಿದ್ದೆ ನಾನು. ಆ ಶೇಂಗ ದೊಟ್ಟು ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ರಾಗಿ ಹುಲ್ಲು. ಈ 3 ಥರದ್ದು ನಾವು ಆಪ್ಷನ್ಸ್ ಇಟ್ಕೊಂಡಿದ್ದಾನೆ. ಈಗ ನಿಮ್ಗೆ 1 ಎಕರೆ ಕೃಷಿ ಭೂಮಿ ಇದೆ? ನಮ್ದು ಇರೋದು 6 ಎಕರೆ ಅಷ್ಟೇ. ಲೀಸ್ ಇಕ್ಕೊಂಡೆ ಒಂದು 20 ಎಕರೆ, 20 ಎಕರೆ ಲೀಸ್ ಇಕ್ಕೊಂಡು ಅದರಲ್ಲಿ ಮಾಡ್ತಿದ್ದೀನಿ ಕೃಷಿ. ಏನೇನು ಬೆಳೀತಾ ಇದ್ರಲ್ಲ? ಮೆಕ್ಕೆಜೋಳ, ರಾಗಿ. ಈಗ ನೀರಾವರಿ ಏನು ಮಾಡಲಿಲ್ಲ ನೀವು? ನೀರಾವರಿ ಮಾಡಿದ್ದೀನಿ, ಅಲ್ಲೇ ಫಾರ್ಮ್ ಹತ್ರ ಅಡಿಕೆ ಹಾಕಿದ್ದೀನಿ. ಒಂದು 1000 ಗಿಡ ಅಡಿಕೆ ಹಾಕಿದ್ದೀನಿ. ಸುತ್ತಲೂ ಎಲ್ಲ ಚಡಿಗಿಡ ಹಾಕಿದ್ದೀನಿ, ಮರಿಗಳಿಗೆ ಸೊಪ್ಪು ಬೇಕಲ್ಲ ಅಂತೇಳಿ. ಆಮೇಲೆ ಗಿಡಗಳು ನೆರಳಾಗುತ್ತೆ ಅಂತೇಳಿ ಆ ಚಡಿ ಎಲ್ಲ ಸಾಕಿದ್ದೀನಿ ಸರ್. ಸುತ್ತಲೂ ಫಿನಿಶಿಂಗ್ ಮಾಡಿದ್ದೀನಿ, ಅದರಲ್ಲಿ ಚಡಿಗಿಡ ಹಾಕಿ ಸಾಕಿದ್ದೀನಿ ಸರ್. ಈಗ ಕುರಿ ಕೊಠಡಿ ಅಂತಂದರೆ ಹೊಲದಲ್ಲೇ ಮಾಡಿದ್ರೆ ನೀವು? ಹೊಲದಲ್ಲೇ ಮಾಡಿದ್ದೀನಿ ಸರ್. ನಾವು ಇರೋದೇ ಹೊಲದಲ್ಲಿ, ಅಲ್ಲೇ ಇದೆ ಸರ್. ಒಂದು 2 ವರ್ಷ ಮನೆಯಿಂದ ಓಡಾಡಿದ್ವಿ, ಲೇಬರ್ ಅಲ್ಲಿ ಹರಿಸ್ತಾರೆ, ನಾವು ಇಲ್ಲಿಂದ ಓಡಾಡ್ಬೇಕು ಅಂತೇಳಿ ನಾವು ಹೋಗಂಬರಂತ ಅಲ್ಲಿಗೆ ಮನೆಗೆ ಶಿಫ್ಟ್ ಮಾಡ್ಕೊಂಡು ಅಲ್ಲೇ ಇದೀವಿ ಸರ್. ಈಗ ನೀವು ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಏನು ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರೋಂಥ ಒಂದು ಪದ್ಧತಿ ಇದೆ ನಿಮ್ಮಲ್ಲಿ? ಹೊರಗಡೆ ಹೋಗಿ ಮೇಯ್ಸ್ಕೊಂಡು ಬರ್ತೀವಿ ಸರ್. ಅಂದರೆ ಅವು ಸ್ವಲ್ಪ ಕಾಲಾಡಿದರೆ ಉತ್ತಮ, ನಿಂತ ಹತ್ರ ನಿಲ್ಲಿಸ್ಬಿಟ್ರೆ ಅದು ಇಕ್ಕಿ ಹಾಕಿ ಅಂತವೆ ತುಳ್ಕೊಂತವೆ, ಅದನ್ನ ಕ್ಲೀನ್ ಮಾಡೋದಾಗಲ್ಲ. ನಾವು ಡೈಲಿ ಕ್ಲೀನ್ ಮಾಡ್ತೀವಿ, ಡೈಲಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಹೊರಗಡೆ ಬಿಟ್ಟು ಮೇಯ್ಸ್ಕೊಂಡು ಬರ್ತೀವಿ. ಹೊರಗಡೆ ಸಾಕಷ್ಟು ಮೇವು ಸಿಗೋದ್ರಿಂದ ಡಿಸೆಂಬರ್ ಜನವರಿಯಲ್ಲಿ ಹಾಳಾಗ್ತವೆ, ಅಲ್ಲೆಲ್ಲ ಕುಲ್ಲಾಗ್ತವಲ್ಲ, ಆ ಟೈಮ್ನಾಗ ಹೊರಗಡೆ ಮೇಯ್ಸ್ಕೊಂಡು ಬರ್ತೀವಿ ಸರ್. ಹೊರಗಡೆ ಬೇಯಿಸ್ಕೊಂಡು ಆ ಟೈಮಿಗೆ ಮೇವು ಕೊಡೋಲ್ಲ, ಇನ್ನು ಮಳೆಗಾಲದಿಂದಾಗೆಲ್ಲ ಮೇವು ಕೊಟ್ಟು ಸಾಕ್ತೀವಿ. ಅಂದರೆ ಕೂಡು ಪದ್ಧತಿಯಲ್ಲಿ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಖರ್ಚು ಬರುತ್ತಲ್ವ? ಅದು ತಿಂದಷ್ಟು ಇಕ್ಕಿ ಆಗುತ್ತಲ್ಲ. ನಾನು ಸುಮಾರು ಇಕ್ಕಿ ಗೊಬ್ಬರನೇ 4 ಲಕ್ಷದಿಂದ 5 ಲಕ್ಷ ಗೊಬ್ಬರ ಮಾರ್ತೀನಿ ಬರೀ ನಾನು. ನಮ್ಮ ಹೊಲಕ್ಕೆ ಸಾಕಷ್ಟು ಕಡ್ಕೊಂಡ ಮೇಲೆ 4 ಲಕ್ಷದಿಂದ 5 ಲಕ್ಷ ಗೊಬ್ಬರನ ಮಾರ್ತೀನಿ. ಹಂಗೆ ಅದರಿಂದ ಏನು ಎಷ್ಟು ಬರಲ್ಲ, ಖರ್ಚು ಬರಲ್ಲ ಜಾಸ್ತಿ. ಕುರಿ ಕುಪ್ತವಲ್ಲ, ಈ ಹೊರಗಡೆ ಮೇವು ಆಗಲಿಲ್ಲ ಅಂದರೆ ಕುರಿ ಲಾಸ್, ಕುರಿ ಯಾರು ನಮಗೆ ಲಾಸ್ ಆಗುತ್ತೆ. ನಮ್ಮ ಕುರಿ ಚೆನ್ನಾಗಿತ್ತು ಅಂದರೆ ಯಾವಾಗಾದ್ರೂ ಡಿಮ್ಯಾಂಡೇ ಅದಕ್ಕೆ. ಒಣಕ್ಲು ಬಂತಂದ್ರೆ ಸಣಕ್ಲು ಆತಂದ್ರೆ ಅದನ್ನ ಯಾರು ಡಿಮ್ಯಾಂಡ್ ಇರಲ್ಲ. ಕುರಿ ಗೊಬ್ಬರ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಮನೆಯವ್ರು ಯಾಕೆ ಬೇಕಷ್ಟು ಬರ್ತಾರೆ, ತೊಡೆದ್ರೆ ಬರ್ತಾರೆ, ತೊಡೆದ್ರೆ ನಮ್ಮ ಸುತ್ತಮುತ್ತಲ ತೊಡೆದ್ರೆ ತಗೊಂಡು ಹೋಗ್ತಾರೆ. ಚೀಲಕ್ಕೆ ಇಷ್ಟ ಅಂತ ಮಾಡಿದ್ರೆ, ಲೋಡ್ಗೆ ಇಷ್ಟ ಅಂತ ಮಾಡಿದ್ರೆ? ಚೀಲಗಟ್ಟಲೆ ಕೊಡಲ್ಲ, ಲೋಡ್ಗಟ್ಟಲೆ ಕೊಡಲ್ಲ, ಉಂಡ ಗುತ್ತಿಗೆ ಇಷ್ಟ ಐತೆ ನಮ್ಮ ಗೊಬ್ಬರ, ಇಷ್ಟಕ್ಕೆ ತಗೊಳ್ರಿ, ಇನ್ನು ಎಷ್ಟು ಬೇಕಾ ತಗೊಳಪ್ಪ, ನಾವು ನಮ್ಮ ಸಮಯ ಒಂದು ವ್ಯಾಪಾರ ಮಾಡಿ ಕೊಟ್ಬಿಡ್ತೀವಿ. ಹಂಗೆ ಸುಮಾರು ಒಂದು 30 ಇಟ್ಕೊಂಡಿದ್ರೆ ಒಂದು 25,000 ರೂಪಾಯಿ ಒಂದು ಲೋಡ್ ಕೊಡ್ತೀವಿ. ನೋಡಂತಾರಲ್ಲ ಅವರೇಜ್, ಹಂಗಾಗುತ್ತೆ. ಸಾಕಷ್ಟು ಅದರಿಂದಲೂ ನಿಮ್ಗೆ ಆದಾಯ ಬರುತ್ತೆ ಕುರಿ ಗೊಬ್ಬರದಿಂದ? ಕುರಿ ಗೊಬ್ಬರದಿಂದಲೂ ಸಾಕಷ್ಟು ಆದಾಯ ಇದೆ. ಈಗ 300 ಕುರಿ ಸಾಕಾಣಿಕೆ ಮಾಡಿದ್ರಲ್ಲ, ಈಗ ಮಳೆಗಾಲದಲ್ಲೆಲ್ಲ ನೀವು ಕಟ್ಟಿ ಬೇಯಿಸ್ತೀವಿ ಅಂತ ಹೇಳಿದ್ರ, ಮಳೆಗಾಲ ಮುಗೀತು ಅಂದರೆ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ಬಂದು ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರ, ಸಾಮಾನ್ಯವಾಗಿ ಅಂದರೆ ಮಳೆಗಾಲದಲ್ಲಿ ಹೆಚ್ಚು ದಷ್ಟಪುಷ್ಟವಾಗಿ ಕುರಿಗಳು ಬರ್ತಾವ, ಅಥವಾ ಬೇಸಿಗೆಯಲ್ಲಿ ನೀವು ಹೊರಗಡೆ ಮೇಯಿಸ್ಕೊಂಡು ಬರ್ತಿರಲ್ಲ ಆವಾಗ ನಿಮಗೆ ದಷ್ಟಪುಷ್ಟಿಯಾಗಿ ಕುರಿಗಳು ಬರ್ತಾವೆ? ಬೇಸಿಗೆಯಲ್ಲೇ ದಷ್ಟಪುಷ್ಟವಾಗಿ ಬರ್ತವೆ, ಯಾಕಂದರೆ ಈ ಮಳೆಗಾಲದಲ್ಲಿ ನೀರು ಕುಡಿಯಲು ಜಾಸ್ತಿ, ನಾವು ಹಸಿಮೇವು ಹಾಕೋದ್ರಿಂದ ನೀರು ಜಾಸ್ತಿ ಕುಡಿಯಲ್ಲ. ಬೇಸಿಗೆಯಲ್ಲಿ ಹೊರಗಡೆ ಮೇಯೋದ್ರಿಂದ ಒಣಮೇವು ತಿನ್ನೋದ್ರಿಂದ ನೀರು ಚೆನ್ನಾಗಿ ಕುಡಿತಾವೆ. ಸೊ ಬೇಸಿಗೆಯಲ್ಲಿ ದಷ್ಟಪುಷ್ಟ ಬರೋದು, ಮರಿಗಳು ಚೆನ್ನಾಗಿ ಕುಡಿಸ್ತವೆ, ಬ್ರೀಡಿಂಗ್ ಮಾಡಿದ್ರೆ ಮರಿಗಳು ಚೆನ್ನಾಗಿ ಬರ್ತವೆ. ಈಗ ಮನೆ ಮೇವು ಅಂತಂದ್ರೆ ಏನು ಕೊಡ್ತೀರಾ ಮನೆಯಲ್ಲಿ? ಈಗ ಸೈಲೇಜ್ ಕೊಡ್ತೀವಿ, ಸೈಲೇಜ್ ಇಲ್ಲ ಅಂದ್ರೆ ಶೇಂಗಾ ದೊಡ್ಡ ಮಾಡಿರ್ತೀವಿ, ಶೇಂಗಾ ದೊಡ್ಡ ಇಲ್ಲ ಅಂದ್ರೆ ರಾಗಿ ಮಾಡಿರ್ತೀವಿ. ಮರಿ ಕುರಿಗೆ ಸ್ವಲ್ಪ ಕಾಳು ಕೊಡ್ತೀವಿ ಅಷ್ಟೇ, ಮೆಕ್ಕೆಜೋಳ ಅಷ್ಟೇ ಬಿಟ್ಟರೆ ಬೇರೆ ಏನೂ ಕೊಡಲ್ಲ. ಮರಿಗಳಿಗೆ ನುಚ್ಚು ಮಾಡ್ತೀವಿ ಮೆಕ್ಕೆಜೋಳನ, ಮೆಕ್ಕೆಜೋಳ ನುಚ್ಚು ಮಾಡಿ ಅದಕ್ಕೆ ಮಿನರಲ್ ಮಿಕ್ಸರ್ ಆಮೇಲೆ ಮನೆಯಲ್ಲಿ ಯಾವುದಾದ್ರೂ ದವಸ ಧಾನ್ಯಗಳು ಸಿಕ್ಕರೆ ಅವನ್ನೆಲ್ಲ ಮಿಕ್ಸ್ ಮಾಡಿ ಮರಿಗಳಿಗೆ ಕೊಡ್ತೀವಿ. ಈಗ ಬೇಸಿಗೆಯಲ್ಲಿ ಏನು ಮನೆಗೆ ನೀವು ಅವಕ್ಕೆ ಆಹಾರ ಕೊಡಲ್ಲ? ಬೇಸಿಗೆಯಲ್ಲಿ ಮನೆಗೆ ಆಹಾರ ಕೊಡಲ್ಲ, ಅವಕ್ಕೇನು ಕೊಡಲ್ಲ. ಮರಿಗಳು ಅಷ್ಟೇ ಮನೆಗೆ ಮರಿ ಇಟ್ಟಿರ್ತೇವಲ್ಲ, ನಾವು ಸಾಮಾನ್ಯವಾಗಿ ಮರಿ ಹುಟ್ಟಿತ್ತು ಅಂದರೆ ಹುಟ್ಟಿದಿಂದ 3 ತಿಂಗಳಿಗೆ ಮರಿ ಮಾರ್ತೀವಿ. ಮರಿ ಮಾರಲಿಲ್ಲ ಅಂದರೆ ಅವಾಗ ನಮಗೆ ಲಾಸ್ ಆಗುತ್ತೆ, ಆ ಟೈಮ್ ಮಾರಿಬಿಡ್ಬೇಕು, 3 ತಿಂಗಳು ಮರಿ ಮಾರಿಬಿಡ್ಬೇಕು. ಮಾರಿಲ್ಲ ಅಂದರೆ ಕುರಿ ತಾಯಿ ಜೊತೆಗಾರ ಕಳಿಸ್ಬೇಕು, ಅದನ್ನು ಆ ಟೈಮಲ್ಲಿ ಕುರಿಗಳಿಗೆ ಏನು ಕೊಡಲ್ಲ. ಅಲ್ಲೇ ತನಕಲ್ಲ ನಾವು ಕಟ್ಟಿ ಮೇಯಿಸೋಕ್ಕಾಗಲ್ಲಲ್ವಾ, ಅಡವಿಗೆ ಮೇಯಿಸ್ಕೊಳಕ್ಕೆ ಕಳಿಸ್ಬೇಕು. ಹೌದು, ತಾಯಿ ಜೊತೆಗೆ ಹೋದರೆ ಅವು ನಮಗೆ ಉಳಿಸ್ಕೊಂಡೋಗ್ಬೇಕು. ನಮ್ಮ ಹೆಂಡು ಹೆಚ್ಚಿಗೆ ಆಗ್ಬೇಕಂದ್ರೆ ಹೆಣ್ಣು ಮರಿಗಳು ತಾಯಿ ಜೊತೆ ಬಿಡ್ತೀವಿ, ತಾಯಿ ಜೊತೆ ಬಿಟ್ಟು ತಾಯಿ ಜೊತೆಗೆ ನಾವು ಮೇದ್ಕೊಂಡು ದೊಡ್ಡ ಆಗ್ತವೆ. ಒಂದು ಕುರಿ ವರ್ಷದಲ್ಲಿ ಎಷ್ಟು ಮರಿ ಹಾಕುತ್ತೆ? ವರ್ಷದಲ್ಲಿ 2 ಬಾರಿ ಹಾಕ್ತಾರಂತಾರೆ, ಹಾಕಲ್ಲ, 8 ತಿಂಗಳು ಒಂದು ಮರಿ ಆದರೂ ಹಾಕ್ತದ, 3 ವರ್ಷಕ್ಕೆ 2 ಮರಿ ಕೊಡುತ್ತೆ. ಅಂದರೆ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಅಭಿವೃದ್ಧಿ ಆಗ್ತದಲ್ವ? ಒಂದು ಮೇಕೆ 2, 3, 4 ತನಕಲು ಮರಿ ಆಗ್ತದೆ, ಹಾಕುತ್ತೆ. ಹೌದು, ಅದು ಭಾಳ ತಂಟೆ ಸ್ವಭಾವ ಮೇಕೆ. ಅದರಲ್ಲಿ ಗಿಡ ಗಂಟೆ ನಾವು ಫಾರೆಸ್ಟ್ಗಳಾಗಲಿ ಏನೋ ಹಾಕಿರ್ತಾರೆ ಅವನ್ನೇ ಜಾಸ್ತಿ ಕಡಿಯುತ್ತೆ ತಿನ್ನೋದು. ಅದು ಫಾರೆಸ್ಟ್ರು ಹಾಳು ಮಾಡೋದಲ್ದಲೆ ಮರಿಗಳು ಸ್ವಲ್ಪ ಕಮ್ಮಿನೇ, ಅದರದ್ದು ಬೆಳವಣಿಗೆ ಕಮ್ಮಿನೇ. ಹಂಗಾಗಿ ನಾವು ತೋಟಗಳಿಗೆಲ್ಲ ಬೇಯಿಸ್ತೇವೆ, ನಮ್ಮ ಸಂಬಂಧಿಕರ ತೋಟ ಎಲ್ಲ ಅದಾವೆ ನಮ್ಮೂರಲ್ಲಿ. ಅವ್ರ ತೋಟಕ್ಕೆ ಬಿಡ್ಬೇಕಾದ್ರೆ ಮೇಕೆ ಬಿಡಬೇಡಪ್ಪ, ಗಿಡ ಕಡಿತೇವೆ ಮೇಕೆ ಅಂತ ಹೇಳ್ತಾರೆ. ಹಂಗಾಗಿ ನಾವು ಮೇಕೆ ಸಾಕಾಣಿಕೆ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಇದಾವೆ ಅಷ್ಟೇ, 2-3 ಮೇಕೆ ಅಷ್ಟೇ. ತಂಟೆ ಸ್ವಭಾವ ಭಾಳ, ಅದು ಭಾಳ ಅದನ್ನಿದ್ರೆ ಫಾರೆಸ್ಟ್ಗಳು ಒಳಗೆ ಬಿಡಿಸಲ್ಲ ಮೇಕೆ ಇದ್ರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಆ ಥರದ್ದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಹಂಗೆ, ಅದಿದ್ರೆ ಎಲ್ಲ ಹಾಳು ಮಾಡಿಬಿಡುತ್ತೆ. ಅದು ನಮಗೆ ಲಾಭ ಆಗುತ್ತೆ ಎರಡನೇದದು. ಮೊದಲು ನಾವು ಎಲ್ಲಿ ಮೇಯಿಸ್ತೇವಲ್ಲ ಅಲ್ಲೆಲ್ಲ ಚೆನ್ನಾಗಿರ್ಬೇಕಲ್ಲ, ನಮ್ಮ ಪರಿಸರ ಚೆನ್ನಾಗಿರ್ಬೇಕಲ್ಲ, ಹಂಗಾಗಿ ಅದು ಸ್ವಲ್ಪ ಕಮ್ಮಿನೇ ಮಾಡ್ರಿ ಅಂದ ಮೇಕೆ. ಈಗ ಅಡವಿ ಎಲ್ಲ ಕಡಿಮೆ ಇದೆಯಪ್ಪ ಅಂದರೆ ಹೊರಗಡೆಲ್ಲ ಎಲ್ಲೆಲ್ಲಿ ಮೇಯಿಸ್ಕೊಂಡು ಬರ್ತೀರಾ ನೀವು? ನಾನು ಒಂದು 20 ಎಕರೆ ಲೀಸ್ ಹಿಡಿದನಲ್ಲ, ಒಂದು 10 ಎಕರೆ ರಾಗಿ ಹಾಕ್ತೀನಿ. ಟೈಮ್ ಹೊರಗಡೆ ಬಿಡ್ಬೇಕಂದ್ರೆ ಆ ರಾಗಿ ಹೋಗಿ ಮೇಯಿಸ್ಕೊಂಡು ಬರ್ತವೆ, ಅದನ್ನು ಕೊಯ್ಯಲ್ಲ, ರಾಗಿ ಏನು ಕೊಯ್ಯಲ್ಲ, ಹೋಗೋದು ಅಸ್ತಮಾದ್ರೆ ತರಬೋದು, ಸಾಕಷ್ಟು ತಿಂತವೆ ಮನೆಗೆ ಬರ್ತವೆ. ಈಗ ಅಡವಿಗೆ ಹೋಗ್ಬೇಕು, ಗುಡ್ಡಗಾಡಿನಲ್ಲಿ ಮೇಯಿಸ್ಬೇಕು, ಆ ಥರ ಇಲ್ಲ ನಿಮ್ಮಲ್ಲಿ? ಗುಡ್ಡಗಾಡಿಗೆ ಅಂದು ನಾವು ಕುರಿ ಕಟ್ಕೊಂಡೇ ಹೋಗಿಲ್ಲ, ನಾವು ಸುಮ್ಮನೆ ಎಲ್ಲೇ ಏನು ಸ್ವಲ್ಪ ಗೋಮಾಳಿರ್ತವಲ್ಲ ಅಲ್ಲೇ ಹೋಗಿ ನೀರು ತಿನ್ನಿಸ್ತಾರೆ ಸ್ವಲ್ಪ ಹೊತ್ತು, ಮತ್ತೆ ಮನೆಗೆ ಕರ್ಕೊಂಡ್ಬರ್ತಾರೆ ಸಂಜೆ. ಯಾಕೆ ನಿಮ್ಮಲ್ಲಿ ಗುಡ್ಡಗಾಡು ಇಲ್ವಾ? ಇದೆ, ಹೋಗಲ್ಲ ಜಾಸ್ತಿ, ಒಂದು 2 ಕಿಲೋಮೀಟರ್ ಆಗುತ್ತೆ ನಮಗೆ. 2 ಕಿಲೋಮೀಟರ್ ಆಗುತ್ತೆ ಗುಡ್ಡಗಾಡಲ್ಲಿ ಮೇವು ಅಂತ ದಷ್ಟು ಪುಷ್ಟವಾಗಿ ಬೆಳೆದಿರಲ್ಲ, ಮೇವು ಅದಕ್ಕೆ ಸತ್ವಾಂಶ ಇರಲ್ಲ. ಈ ನಮ್ಮ ಹೊಲಗಳಲ್ಲಿ ಬೆಳೆದಿರ್ತಾರೆ, ಸ್ವಲ್ಪನೇ ತಿನ್ನಲಿ, ಅದನ್ನು ಒಳ್ಳೆ ಚೆನ್ನಾಗಿ ಇದಾಗ್ತವೆ. ಈಗ ಬೇರೆ ಗುಡ್ಡಗಾಡುಗಳಲ್ಲಿ ಹೋದರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತಲ್ವ? ಕಾಡು ಪ್ರಾಣಿಗಳ ಹಾವಳಿ ಇರುತ್ತೆ, ಸಕಾಲಕ್ಕೆ ತಕ್ಕಂತೆ ನಿಮಗೆ ಆಹಾರ ನೀರು ಸಿಗಲ್ಲ. ಸಿಗಲ್ಲ. ಇನ್ನೊಂದು, ಅವಕ್ಕೆ ಒಂದೊಂದು ವೀಕರವು ಗುಡ್ಡ ಹತ್ತ ಕಾಲು ಇಳಿಯೋಕ್ಕಾಗಲ್ಲ, ಬರೀ ಹೋಗಿ ಬಂದರೆ ಸೋತ್ ಬಿಡ್ತಾವೆ ಅವು. ಅದು ತಿಂದ್ರದ್ದು ಎಷ್ಟು ಸ್ವಲ್ಪ ಕಮ್ಮಿನೇ ಆಗಲಿ, ಬರೀ ಓಡಾಡೋದು ಜಾಸ್ತಿ ಆಗುತ್ತಲ್ಲ, ಹಂಗಾಗಿ. ಇನ್ನೊಂದು, ಕಾಡು ಪ್ರಾಣಿಗಳು ಜಾಸ್ತಿ. ನಮ್ಮದು ರಂಗಯ್ಯನ ದುರ್ಗ ಅಂತೇಳಿ ಈಗ ವನ್ಯಜೀವಿ ಅಭಯಾರಣ್ಯದಾರೆ ಇದ್ರ ಮಾಡಿದ್ದಾರೆ ಅಲ್ಲಿ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಅಲ್ಲಿ ಹೋಗೋದು. ವನ್ಯಜೀವಿಗಳು ಭಾಳ ಇದ್ದಾವೆ ಅಲ್ಲಿ, ಫಾರೆಸ್ಟ್ಗೆ ಎಂದು ಕರ್ಕೊಂಡೋಗಿಲ್ಲ ನಮ್ಮ ಕುರಿಗಳು. ಅಂದರೆ ನಿಮಗೆ ಗುಡ್ಡಗಾಡಿನಲ್ಲಿ ಮೇಯ್ಸಕ್ಕೆ ಹೋಗಿ ಕಷ್ಟದ ಅನುಭವಗಳು ಆಗಿಲ್ಲ ನಿಮಗೆ? ಆ ಥರ ಏನು ಹೋಗಿಲ್ಲ, ನಾವೆಂದು ಗುಡ್ಡಕ್ಕೆಂದು ಹೋಗಿಲ್ಲ, ಅಷ್ಟು ಕಷ್ಟದ ಅನುಭವ. ಈ ಥರ ಮೊದಲೇ ಹೊರಗಡೆ ಬರ್ತಿದ್ವಿ ನಾವು, ಮೊದಲು ಒಂದು ನಮ್ಮ ಸ್ವಲ್ಪ 100 ಕುರಿ ಇದ್ದಾಗ ಬೇರೆ ಯಾರೋ ನಮ್ಮ ಅಕ್ಕಪಕ್ಕ ತಳಿರೆಲ್ಲ ಕಲ್ತ್ಕೊಂಡು ಅವ್ರ ಜೊತೆ ಎಲ್ಲ ಅಲ್ಸೆ ಬರ್ತಿದ್ವಿ. ಈ ಕಡೆಯೆಲ್ಲ ಈ ಕಡೆ ಚಾನಲ್ ಸಿಮ್ಗೆಲ್ಲ ತ್ಯಾವಣಿಗೆ ಮತ್ತಿ ಈ ಚಾನಲ್ ಸಿಮ್ಗೆಲ್ಲ ಬಂದು ಎಲ್ಲ ಕಷ್ಟ ಅನುಭವಿಸ್ಕೊಂಡು ಹೋಗಿದ್ದೀವಿ. ಅಂದರೆ ಕುರಿಮಂದಿ ಅಂತ ತರ್ತಾ ಇದ್ರಲ್ವ? ಹೌದು ಹೌದು, ಕುರಿಮಂದಿ ಅಂತ ತರುತ್ತಿದ್ರಲ್ಲ ಅವಾಗ, ಕಳಿಸ್ತಿದ್ವಿ ಅವಾಗ. ಈಗ ಒಂದು 5-6 ವರ್ಷ ಆಯ್ತು, ಎಲ್ಲ ಹೊರಗೆ ಹೋಗಲ್ಲ, ಮನೆಯಲ್ಲೇ ನಿಲ್ಲಿಸಿದ್ದೀವಿ ಈಗ. ಈಗ ಬೇಸಿಗೆಯಲ್ಲಿ ಹೋಗಿ ನೀವೆಲ್ಲ ಹೊರಗಡೆ ಕುರಿಮಂದಿ ತರೀವಿ ಸಾಕಷ್ಟು, ಅದರಿಂದ ಆದಾಯ ತಗೊಳ್ಬೋದಲ್ಲ? ತಗೋಬೋದು. ಈಗ ಅಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲೇ ಊಟ ಮಾಡ್ಕೋಬೇಕು, ಅಲ್ಲೇ ಇದನ್ನ ಮಾಡ್ಕೋಬೇಕು. ಆಗ ಲೇಬರ್ ತೊಂದರೆಯಿಂದ ನಾವು ಎಲ್ಲ ನಾವೇ ಮನೆಯಲ್ಲೇ ತರೀವಿ, ಹೊರಗಡೆ ಏನು ಬಿಡಲ್ಲ. ಮನೆಯಲ್ಲೇ ಎಲ್ಲ ನಮ್ಮ ಮನೆಯರೇ ಎಲ್ಲ ಮಾಡಾಕ್ತಾರೆ. 3 ಲೇಬರ್ ಇದ್ದಾರೆ, ಒಂದು ಜೊತೆ ಎತ್ತಿದ್ದಾವೆ, 1-2 ಆಕಳು ಇದ್ದಾವೆ, 1-4 ನಾಯಿ ಇದ್ದಾವೆ, ಎಲ್ಲವೂ ನಾವು ಒಂದೇ ಥರನೇ ಎಲ್ಲ ಚೆನ್ನಾಗಿದ್ದೀವಿ. ಹೊರಗಡೆ ಹೊರಗಡೆ ಒಂದು ಊರಿಂದ 1/4 ಕಿಲೋಮೀಟರ್ ದೂರ ಆಗುತ್ತೆ ನಮ್ಮ ಫಾರ್ಮ್. ಎಲ್ಲ ಫಾರ್ಮ್ ಕಟ್ಸ್ಕೊಂಡು ಅಲ್ಲೇ ಎಲ್ಲ ಇದ್ದೀವಿ. ಈಗ ಕುರಿ ಸಾಕಾಣಿಕೆ ಮಾಡಿದ್ಮೇಲೆ ಅವುಗಳ ರಕ್ಷಣೆಗೆ ನಾಯಿ ಸಾಕಾಣಿಕೆ ಮಾಡೇತಿರ್ಬೇಕಲ್ವ? ಹೌದೌದು, ಬೇಕೇ ಬೇಕಲ್ಲ. ನಾಯಿಗಳು ನಾವು ಎಷ್ಟು ಜನ ಇದ್ರೂ ತೆರಣ ಏನು ಮಾಡ್ತೀವಿ, ನಾವು 100 ಜನ ಇದ್ರೂ ತೆರಣ ಏನು ಮಾಡ್ತೀವಿ, ಸುಮ್ಮನೆ ಊಟ ಮಾಡಿದ್ರೆ ಮಲಕ್ಕೆ ಅಂದಿರ್ತೀವಿ. ಅವು ನಮ್ಮ ರಕ್ಷಣೆ ಕೂಡ ಅವು ನಾಯಿಗಳು ನಮಗೆ. ನಾಯಿ ಈಗ ಜಮೀನಲ್ಲೇ ಮನೆ ಮಾಡಿದ್ರಿ, ಸಾಕಷ್ಟು ಕುರಿ ಸಾಕಾಣಿಕೆ ಮಾಡಿದ್ರೆ, ಅಂದ್ರೆ ಕಳ್ಳರ ಕಾಟ ಯಾವತ್ತೂ ಆಗಿಲ್ಲ ನಿಮಗೆ? ಯಾವತ್ತೂ ಕಳ್ಳರ ಕಾಟ ಇಲ್ಲ. ಅಲ್ಲೆಲ್ಲರ ನಮ್ದು ಕುರಿ ತಪ್ಪಿಸ್ಕಂತು ಅಂದರೆ ಫಸ್ಟ್ ನನಗೆ ಮೊದಲು ಫೋನ್ ಮಾಡ್ತಾರೆ ನಮ್ಮೂರಿನವ್ರು, ನಮ್ಮೂರಾಗಲಿ ನಮ್ಮ ಪಕ್ಕದ ಹಳ್ಳಿಯರಾಗಲಿ, ಏ ನಾಗರಾಜ್ ಯಾವುದೋ ಒಂದು ಕುರಿ ತಪ್ಪಿಸ್ಕೊಂಡು ಯಾವುದೋ ಒಂದು ಕುರಿ ಕಾಣುತ್ತೆ ಇಲ್ಲಿ ಅಂತೇಳಿ. ನಮ್ಮೂರಲ್ಲಿ ಹಂಗೆ ಹಿಂಗೆ ಬಿಸಾಕಿ ಬಂದರೂ ಕಳ್ಳತನ ಸುಳ್ತನ, ನಮ್ಮ ಫಾರಮ್ ಇದುವರೆಗೂ ಯಾವುದು ಆ ಥರ ಎಂದೂ ಕಳ್ಳತನ ಪಳತನ ಯಾರೂ ಬಂದಿಲ್ಲ. ಇವರೇ ಏನಿದ್ರು ಇದ್ರೆ ಹೇಳ್ತಾರೆ, ನನಗೆ ಹೇಳ್ತಾರೆ, ಏ ಇಲ್ಲಿ ಯಾವುದೋ ಒಂದು ಕುರಿ ಇತ್ತು ನೋಡೋ ಅಂತೇಳಿ. ಈಗ ಸಾಕಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಪ್ಪ, ಕುರಿ ಸಾಕಾಣಿಕೆಯಲ್ಲಿ ಅಂದರೆ ಕುರಿಗಳಿಗೇನು ಸಮಸ್ಯೆಗಳು ಬರ್ತವೆ? ಮಳೆಗಾಲದಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು? ಬೇಸಿಗೆಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು? ಮುಂಗಾರಲ್ಲಿ ಈಟಿ ಅಂತ ಬರುತ್ತೆ, ಅದು ವ್ಯಾಕ್ಸಿನೇಷನ್ನ ಸರ್ಕಾರದಿಂದ ಕೊಡುತ್ತಾರೆ. ಕರುಳು ಬೇನೆ ಅಂತ ಬರುತ್ತೆ, ಬ್ಲೂ ಟಂಗ್ ಅಂತ, ನೀಲ್ನಾಲಿಗೆ ಅಂತ ಬರುತ್ತೆ. ಅದಕ್ಕೆಲ್ಲ ಟೈಮ್ ಟೈಮ್ ಸರಿಯಾಗಿ ನಮ್ಮ ಡಾಕ್ಟ್ರೇ ಕರೆದು ನಮಗೆ ಕೊಡ್ತಾರೆ. ಈಗ ಲಿಂಗರಾಜು ಅಂತ ಇದ್ದಾರೆ ಅಸ್ಗೋಡವರು, ಅವರೇ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ಮ ಪಲ್ಲಗಟ್ಟೆ ಹತ್ರ ಡಾಕ್ಟ್ರ್ ಇದ್ದಾರೆ ಲಿಂಗ ರೋಹಿತ್ ಅಂತೇಳಿ, ಈ ಟೈಮ್ಗೆ ಈ ಲಸಿಕೆ ಬಂದ ತೋಣ ಬರೋಣ ಬಂದು ತಗೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ನಮ್ಮ ರೈತರಿಗೆ ನಮ್ಮ ಕುರಿಗಾರಿಗೆಲ್ಲ ಹೇಳ್ತೀವಿ, ಬರ್ರಪ್ಪ ಈ ರೀತಿ ಬಂದೈತೆ ತಗೊಂಡು ಹೋಗ್ರಿ ಅಂತ. ಈಗ ಎಫ್ ಯು ಅಂತ ಮಾಡಿದ್ದಾರೆ ನಮ್ಮ ಜಗಳೂರಲ್ಲಿ, ಕುರಿ ಮತ್ತು ಮೇಕೆ ಕಂಪ್ನಿ ಅಂತ ಮಾಡಿದ್ದಾರೆ, ಈಗ ಎಫ್ ಯು ಅಂತ ಮಾಡಿದಾರಲ್ಲ ಸರ್, ಅದನ್ನು ಮಾಡಿದ್ದಾರೆ. ಅದಕ್ಕೂ ನಾನು ಉಪಾಧ್ಯಕ್ಷ ಆಗಿದ್ದೀನಿ, ನಾವು ಈಗ ಕಂಪ್ನಿ ಮಾಡ್ತಾಯಿದ್ದೀವಿ. ಈಗ ಮಧ್ಯವರ್ತಿಗಳನ್ನ ಬಿಟ್ಟು ನೇರವಾಗಿ ರೈತರು ಟು ಮತ್ತು ತಗೊಳ್ಳೋರು ಕೊಡೋರು ಅವ್ರ ಮಧ್ಯೆ ಇದು ಮಾಡ್ಬೇಕಂತೇಳಿ ಮೊನ್ನೆ ಮೀಟಿಂಗ್ ಕರೆದ್ರು ನಮ್ಮ ಹಾಸ್ಪಿಟ್ಲ್ ವೆಟರ್ನರಿ ಹಾಸ್ಪಿಟ್ಲಲ್ಲಿ. ಅದನ್ನು ಮೆಂಬರ್ಶಿಪ್ ತಗೋಬೇಕು, ಆ ಥರ ಮಾಡ್ಬೇಕು, ನೇರ ಮಾರುಕಟ್ಟೆ ಅಂತೇಳಿ ಮಾಡಿದ್ದಾರೆ. ಈ ಮಾರುಕಟ್ಟೆನ ಅಂತ ಮಾಡಿದ್ದಾರೆ, ಅದು ನೆನಪು ನನಗೆ, ಆ ಥರ ಮಾಡಿದ್ದಾರೆ, ನೆಕ್ಸ್ಟ್ ಆ ಥರ ಮಾಡ್ಬೇಕಂತ ಹೇಳಿ ಮಾಡಿದ್ದೀವಿ. ಈಗ ಕಾಯಿಲೆ ಬರಬಾರ್ದು ಕುರಿಗಳಿಗೆ ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಹಾಕ್ಸ್ಬೇಕು ಅಂತೇಳಿ ನಿಮಗೆ ಮಾಹಿತಿ ಕೊಡ್ತಾರೆ, ಲಸಿಕೆಗಳನ್ನ ಹಾಕ್ಸ್ತೀರಾ? ಈಗ ಕಾಯಿಲೆ ಬಂದಾಗ ಚಿಕಿತ್ಸೆ ಅಂತಂದ್ರೆ ನೀವು ಪಶು ಆಸ್ಪತ್ರೆಗಳಿಗೆ ಹೋಗಲೇಬೇಕಾಗುತ್ತೆ ನಾವೇ ಮಾಡ್ತೀವಿ. ಪಸ್ ಸಣ್ಣ ಸಣ್ಣಕ್ಕೆಲ್ಲ ಒಂದು ಕೆಲಕ್ಕೆ ಕರೆಯೋದಾಗಲ್ಲ ಅವ್ರನ್ನ, ಅದು ನಮಗೆ ಸೂಕ್ಷ್ಮ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ. ಒಂದು ಇಂಜೆಕ್ಷನ್ ಮಾಡಿದ್ರೆ ಸಾಕು, ಬೇಡ ಅದು ಕಂಡ್ರಲ್ಲೇ ಬೇರೆ ಇನ್ನೊಂದು ಇಂಜೆಕ್ಷನ್ ಮಾಡ್ತೀವಿ, ಆ ಥರ ಮಾಡಿದ್ರೆ ಕಂಟ್ರೋಲ್ ಆಗಿಬಿಡ್ತವೆ ಬೇಗ. ಅದ್ರ ಮೀರಿ ಕೈ ಮೀರಿ ಹೋಯ್ತು ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ 5,000 ರೂಪಾಯಿ ಕೊಡ್ತಾರೆ ಅಂತ ಸಾಕಷ್ಟು ದುಡ್ಡು ತಗೊಂಡು. ನಮ್ಮ ಕುರಿ ಎಲ್ಲ ಸತ್ತ ಪೋಸ್ಟ್ಮಾರ್ಟಮ್ ಮಾಡಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಟ್ಟರೆ ಅಕೌಂಟಿಗೆ ದುಡ್ಡು ಬಿದ್ದಿದ್ದಾವೆ. ಈಗ ಕುರಿ ಆಕಸ್ಮಿಕವಾಗಿ ಮರಣ ಬಂದಿದ್ರೆ ನಿಮಗೆ ಸರ್ಕಾರದ ವತಿಯಿಂದ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ, ಅಂದ್ರೆ ಏನಾದರೂ ಇನ್ಸೂರೆನ್ಸ್ ಮಾಡಿಸಬೇಕಾಗುತ್ತೆ? ಇನ್ಸೂರೆನ್ಸ್ ಇಲ್ಲ, ಜನರಲ್ ಇನ್ಸೂರೆನ್ಸ್ ಇದೆಯಲ್ಲ ಸರ್. ಈಗ ಯಾರದೇ ಕುರಿ ಮೇಕೆ ಸತ್ರು 5,000 ದುಡ್ಡು ಬರುತ್ತೆ. ಈಗ ಏನಾದರೂ ಹೊರಗಡೆ ಮೇಸಕ್ಕ ಹೊಡ್ಕೊಂಡೋಗಿರ್ತೀರ, ಏನಾದರೂ ಸಿಡ್ಲೆ ಹೊಡಿತು, ಅಂತ ಸಂದರ್ಭದಲ್ಲೂ ನಿಮಗೆ ಪರಿಹಾರ ಇದೆಯಲ್ವಾ? ಇಲ್ಲ, ಈಗ ರೈತರುಗಳಿಗೆ ಕುರಿಗಾರರಿಗೆ ವಿಮೆ ಬಂದಿದೆಯಂತೆ. ಬರೀ 80 ರೂಪಾಯಿನ ಕಟ್ಸೋಣ ಕಷ್ಟ ಅವರಿಗೆ, ಒಬ್ಬ ಕುರಿಗಾಯಿಗೆ 5,00,000 ವಿಮೆ ಬಂದಿದೆಯಂತೆ. ಅದನ್ನೆಲ್ಲರೂ ಈಗ ತಿಳ್ಕೊಂಡು ಎಲ್ಲರೂ ಮಾಡ್ಬೇಕು ಅದನ್ನೆಲ್ಲ. ಈಗ ಪಶು ಆಸ್ಪತ್ರೆಯಿಂದ ವಿಶೇಷವಾಗಿ ನಿಮಗೆ ಏನು ಅನುಕೂಲ ಇದೆ? ಯಾವ್ದಾದ್ರು ಡಿ ವಾರ್ಮಿಂಗ್ ಕೊಡ್ತಾರೆ, ಜಂತುನಾಶಕ ಮತ್ತು ಇಟಿ, ಆಮೇಲೆ PPR HS ಇಂಥವೆಲ್ಲ ಕೊಡ್ತಾರೆ ಪರವಾಗಿಲ್ಲ. ಕುರಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏನಾದರೂ ತರಬೇತಿ ಈ ಥರ ಏನಾದರೂ ಕೊಡ್ತಾರಾ? ತಿಂಗಳ ತಿಂಗಳ ಕೊಡ್ತಾರೆ, ಇಲ್ಲಿ ಜಿಲ್ಲಾ ಪಶು ಸಂಗೋಪನೆ ಇದೈತಲ್ಲ ಇಲ್ಲಿ, ಹಾಂ, ದಾವಣಗೆರೆಯಲ್ಲಿ ತಿಂಗಳ ತಿಂಗಳ ಕೊಡ್ತಾರೆ. ಈಗ ಮೊದಲೆಲ್ಲ ಕುರಿಗಳಿಗೆ ರೋಗ ಬಂದಾಗ ಅಂದರೆ ಮನೆ ಮದ್ದು ಅಂತ ಹೇಳಿ ಕೊಡ್ತಾ ಇದ್ರು, ಯಾವುದೇ ರೀತಿ ಹೊರಗಡೆ ಡಾಕ್ಟರ್ನ ಕರಿತಾ ಇರಲಿಲ್ಲ, ಔಷಧಿ ಕೊಡಿಸ್ತಾ ಇರಲಿಲ್ಲ. ಆ ಮನೆ ಮದ್ದು ಇವತ್ತು ನೀವು ಮುಂದರ್ಸ್ಕೊಂಡೋಗಿದ್ರೆ? ನಾವು ನಡುವೆ ಮಾಡಿರೋರು, ಈಗ ನಾನು ಬಂದ್ಮೇಲೆ ಕುರಿ ಮಾಡಿರೋದು ಅಷ್ಟೇ. ನಮ್ಮ ವಂಶ ಪರಂಪರೆಗೆ ಕುರಿ ಅನ್ನೋದು ಏನೋ ಗೊತ್ತಿದ್ದಿಲ್ಲ. ನಾನು ಏನಾಯಿತು ಅಂದರೆ, ಒಂದ್ಸರಿ ಈ ನಮ್ಮೂರ ಹತ್ರ ವಸ್ತುಗ ಅಂತ ಬರುತ್ತೆ, ಅಲ್ಲಿ ನಾನು ಕಿರಣಿ ಅಂಗಡಿ ಇಟ್ಟಿದ್ದೆ. ಕಿರಣಿ ಅಂಗಡಿ ಇಟ್ಟಾಗ ಒಂದು ಆಯಮ್ಮ ಕಾಟಮ್ಮ ಅಂತೇಳಿ ಅಯ್ಯಮ್ಮ, ಆಯಮ್ಮ ನನ್ನ ಹತ್ರ ರೇಷನ್ ತಗೊಂಡೋಗೋದು. ತಗೊಂಡೋಗೋದಾಗ ಏನಾಯ್ತು, ಅಯ್ಯಮ್ಮ ಅಂಗಡಿ ಮುಚ್ಚ ಪರಿಸ್ಥಿತಿ ಬಂತು. ನನಗೆ 800 ರೂಪಾಯಿ ಬಾಕಿ ಕೊಡ್ಬೇಕಾಯ್ತು. ಅಯ್ಯಮ್ಮ ಕೊಡೋ ಸಂದರ್ಭದಾಗ ಏನಾಯ್ತು, ನನ್ನ ಹತ್ರ ಬಂತು, ನಗಣ ನಾವು ಹಂಗೆ ಹೋಟ್ಲ್ ಬಾಗಿಲು ಬಂದ್ ಮಾಡ್ತಿದ್ದೇವಪ್ಪ, ನಿನಗೆ 800 ರೂಪಾಯಿ ಬಾಕಿ ಕೊಡೋಕ್ಕು, ನನ್ನ ಹತ್ರ ಎಷ್ಟು ದುಡ್ಡಿಲ್ಲ, ನನ್ನ ಹತ್ರ ಒಂದು ಕುರಿಮರಿ ಐತೆ ತಗ ನೀನು ಅಂತ. ಅಮ್ಮ, ನಾನು ಕುರಿಮರಿ ಗಿರಿ ಮರಿ ಬೇಡಮ್ಮ, ನನಗೆ ನೆನೆ ಇಟ್ಕ ಅದನ್ನು ನೀನು ಮಾರಿ ಕೊಡುವ ಅಂತ ಹೇಳಿದೆ. ಅವಾಗದ್ದು ಏನು ಹೇಳಿದ್ರು, ಪಕ್ಕದ ಮನೆಯವರು, ಇಲ್ಲಣ್ಣ ಮರಿ ತಗ ಅಯ್ಯಮ್ಮ ದುಡ್ಡು ಕೊಡಲ್ಲ ಮತ್ತು ದುಡ್ಡಿಲ್ಲ ಅಂತ ಅಯ್ಯಮ್ಮ, ಮರಿ ತಗೊಂಬಿಡೋದಣ್ಣ ಅಂತ ಹೇಳಿದ್ರು. ಸರಿ ಬಿಡು ಆಯಿತು ಅಂತೇಳಿ ನಾನು ತಗೊಂಡೆ. ಅವ್ರ ಪಕ್ಕದ ಮನೆಗೂ ಒಂದು 2 ಮರಿ ಸಾಕಿದ್ರು, ಆ ಮರಿ ನಾನು ತಗೊಂಡು ಆ ಮರಿ ಜೊತೆ ಬಿಟ್ಟೆ. ಮರಿ ಜೊತೆ ಬಿಟ್ಟಾಗ ನಾನು ಅಂಗಡಿಗೆ ಇದ್ನೆಲ್ಲ ಸಾಕಷ್ಟು ಕಾಳುಗಳೆಲ್ಲ ಬರೋವಲ್ಲ, ಅದು ನನಗೆ ರೂಢಿಯಾಗಿತ್ತು. ಬಂದ ತಕ್ಷಣ ಕಾಳು ತಿನ್ನೋದು, ಚೆನ್ನಾಗಿ ಕೊಬ್ಬಿಕೆಂಡು ಬೆಳೆದಿತ್ತು. ಏನಾಯ್ತು, 2 ತಿಂಗಳು ಬಿಟ್ಟ ಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಸತ್ತುಬಿಡ್ತು. ಸತ್ತ ಮೇಲೆ ಅಲ್ಲಿ ನನ್ನ ಭಾಳ ಜನ ಫ್ರೆಂಡ್ಸ್ ಇದ್ರು, ಅವರು ತಗೊಂಡೋಗಿ ಅದನ್ನು ತಿಂದು ನನಗೆ 1,200 ರೂಪಾಯಿ ದುಡ್ಡು ಕೊಟ್ಟರು. ನನಗೆ ಅವಾಗ ಸ್ವಲ್ಪ ತಲೆಗೆ ಬಿತ್ತು, ಇದು ಮರಿ 800 ರೂಪಾಯಿ ಕೊಟ್ಟು ತಗೊಂಡಿದ್ದೆ, 2 ತಿಂಗಳು ಸಾಕಿದ್ದೆ, ಸತ್ತ ಮೇಲೂ ನನಗೆ ದುಡ್ಡು ಕೊಡ್ತಲ್ಲ. ಎಲ್ಲ ವ್ಯವಹಾರದಲ್ಲಿ ಎಲ್ಲ ಬಿಸ್ನೆಸ್ಸಲ್ಲೂ ಲಾಸ್ ಇದ್ದಿದ್ದೆ, ಇದರಲ್ಲಿ ಒಂದು ಸತ್ರು ಲಾಭ ಇದ್ರ ಲಾಭ. ಅವಾಗಿನಿಂದ ನಾನು ಅಂಗಡಿನೂ ನಾನು ಕಿರಣಿ ಅಂಗಡಿ ಬಿಟ್ಬಿಟ್ಟೆ. ಕಿರಣಿ ಅಂಗಡಿ ಬಿಟ್ಟು ನಾನು 2 ಮರಿ ಸಾಕಿದೆ, ಟಗರ್ ಮರಿ ತಂದು, 2 ಮರಿ ಟಗರ್ ಮರಿ ತಂದು ಸಾಕಿದರೆ ಒಳ್ಳೆ ಚೆನ್ನಾಗಿ ಅದಷ್ಟು ಪಷ್ಟು ಕೊಬ್ಬಿ ಬೆಳೆದು ಅದನ್ನೇ ಅದನ್ನು ಮಾರಾಟ ಮಾಡಿದೆ. ಮಾರಾಟ ಮಾಡಿ ನೆಕ್ಸ್ಟು ಒಳ್ಳೆ ಮರಿ ತಗೊಂಬಂದೆ ಒಂದು, ಅದು ಫೈಟ್ ಮಾಡೋಕ್ಕಂತ ಹೇಳಿ. ಫೈಟ್ ಮಾಡೋಕ್ಕೂ ಚೆನ್ನಾಗಿ ಸಾಕ್ತದೆ. ದಾವಣಗೆರೆ ಹರಿಹರ ಇಲ್ಲೆಲ್ಲ ತಗೊಂಬಂದೆ, ಅದು ನಮಗೆ ಟ್ರೈನಿಂಗ್ ಕೊಡೋಕೆ ಬರೋಲ್ಲ ಅಷ್ಟೊಂದು ಜಾಸ್ತಿ. ಅವರು ಡೈಲಿ 2 ಮೊಟ್ಟೆ 1 ಲೀಟ್ರ್ ಹಾಲು ಉಳ್ಳಿ ಒತ್ತಿ ಆ ಥರ ಸಾಕಿದ್ರು. ಆ ಥರ ನಮ್ಮ ಕೈಲಿ ಸಾಕಾಗಲ್ಲ ಅಂತೇಳಿ ಬಿಟ್ಬಿಟ್ಟೆ ಅವನು. ಯಾಕೆ ಇವನ್ನ ಜಾಸ್ತಿ ಸಾಕ್ಬೇಕು, ಎಣ್ಗುರನ್ನೇ ತರ್ಬೋದಲ್ಲ. ಆ ಜರ್ನಿ ನಮ್ ಮುಂದಕ್ಕೆ ಬಂತು. ಅಲ್ಲಿಂದ ಅಲ್ಲಿದ್ದ ಕುರಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದೀರಿ? ಕಂಡಿದ್ದೀವಿ, ಬೇಕಾದಷ್ಟು ಕಂಡಿದ್ದೀವಿ. ಅಭಿವೃದ್ಧಿ, ಒಳ್ಳೆ ಅಭಿವೃದ್ಧಿ ಕಂಡಿದೆ ಕುರಿನಲ್ಲಿ. ಈ ಕುರಿ ಸಾಕಾಣಿಕೆಯಲ್ಲಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ? ನಮ್ಮ ಮನಸ್ಸು, ಕಷ್ಟ ಅಂದ್ರೆ ಕಷ್ಟ, ಸುಖ ಅಂದ್ರೆ ಸುಖ. ಕಷ್ಟ ಯಾವುದ್ರಲ್ಲಿ ಇಲ್ಲ, ಕಷ್ಟಪಟ್ಟರು ಅದರಲ್ಲಿ ಖಂಡಿತ ಸಿಗುತ್ತೆ, ನಮ್ಗೆ ಇಷ್ಟೇ ಸಿಗುತ್ತೆ ಅಂತೇಳಿ ನಿಗದಿ ಇಲ್ಲ. ಇದರಲ್ಲಿ ಇಷ್ಟೇ ಸಿಗುತ್ತೆ ಅಂತ ಹೇಳ್ಬೋದು ನಾವು. ನಮ್ಮ ಹತ್ರ ಇಷ್ಟೇ ಇದೆ, ಇಷ್ಟೇ ಬರುತ್ತೆ, ಇಷ್ಟು ಮೇಸಿರಿ ಇಷ್ಟು ಬಂದೇ ಬರುತ್ತೆ. ಈಗ ನಾವು ಮೆಕ್ಕೆಜೋಳ ಈಗ ಸ್ಟಾರ್ಟಿಂಗ್ ಅಷ್ಟಿಂದ್ರ ಸ್ಟಾರ್ಟಿಂಗ್ ಮಳೆ ಆಗೈತಿ. ಈಗ ಮಳೆ ಬರಲಿಲ್ಲ ಅಂದ್ರೆ ನಾವು ಇಷ್ಟಿನ ಮಾಡಿದ್ದೆಲ್ಲ ವ್ಯರ್ಥ. ಏ ಸೊಪ್ಪೆ ಕಡದಷ್ಟೇ ಗೂಡು ಹಾಕ್ಬೇಕಷ್ಟೇ. ನಮ್ಮ ಹತ್ರ ನಮ್ಮ ಕುರಿ ಇವತ್ತು ಮಾರೋದ, ಇನ್ನೊಂದು ತಿಂಗಳು ಬಿಟ್ಟು ಮಾರಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಲ್ರ. ಇದು ಎಷ್ಟು ದಿನ ಇಟ್ಟರು ಲಾಸ್ ಅಂತೂ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇವನ ತೂಕ ಜಾಸ್ತಿ ಬರುತ್ತೆ, ರೇಟು ಜಾಸ್ತಿ ಆಗುತ್ತೆ. ಹಾಗೆ ಈಗ ಕೋಳಿನ ತಗೊಳ್ರಿ, 45 ದಿನಕ್ಕೆ ಮಾರ್ಬೇಕು ಅದನ್ನು. 45 ದಿನ ಮೇಲ್ಪಟ್ಟು ಇಟ್ಕೊಳಂಗಿಲ್ಲ. ಅವತ್ತು 45 ದಿನಕ್ಕೆ ಏನು ರೇಟ್ ಇರ್ತೈತಿ ಆ ರೇಟಿಗೆ ಕೊಡ್ಬೇಕು. ಇಲ್ಲ ಬಿಡಪ್ಪ, ರೇಟ್ ಬರುತ್ತೆ ಕಾಯಕ್ಕೆ ಅನ್ನಂಗಿಲ್ಲ. ನಮ್ಮದು ಯಾವಾಗಲೂ ರೇಟು ಇಳಿಯಂಗಿಲ್ಲ, ನಮ್ದು ಯಾವಾಗಲೂ ಏರ್ತಿರ್ತೈತಿ ಕುರಿದ ಮಟ್ಟಿಗೆ. ಯಾವ ಕಾರಣಕ್ಕೂ ಎಂದು ಇಳಿದ್ರೂ ಇತಿಹಾಸನೇ ಇಲ್ಲ. ಏನಪ್ಪ ಬಿಡಪ್ಪ, ಇವು ರೇಟ್ ವೇರಿಯೇಷನ್ ಆಯ್ತು, ಇವತ್ತು ಈಗ ಇಷ್ಟು ಮಾರ್ಕೆಟು, ನಾಳೆ ಇಷ್ಟು ಮಾರ್ಕೆಟು, ಇದನ್ನು ಟೆಂಡರ್ ಬರೆಯೋ ಇಲ್ಲ. ಯಾರು ಏನಿಲ್ಲ, ಇದಕ್ಕೆ ನೋಡ್ತಾರೆ, ಡೈರಿ ಕ್ಲೀನ್ ಹೋಗ್ತಾರೆ, ತೂಕ ನೋಡ್ತಾರೆ. ತೂಕ ಈಗ ತೂಕದ ಪದ್ಧತಿ ಇಲ್ಲ, ತೂಕದ ಪದ್ಧತಿ ನೆಕ್ಸ್ಟ್ ಬರ್ತದೆ ಅಂತ ಹೇಳ್ತಾರೆ ಮಾರ್ಕೆಟ್ಗೆ. ಆದರೂ ಇದಾವೆ ಮಾರ್ಕೆಟ್ಗಳು ಅಳವಡಿಸಿದ್ದಾರೆ, ಅದಕ್ಕೆ ಯಾರು ಇದನ್ನು ಕೊಡ್ತಾ ಇಲ್ಲ. ಹಂಗಾಗಿ ನೆಕ್ಸ್ಟ್ ತೂಕ ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂದ್ರೆ ತೂಕ ಬರಬೇಕು, ತೂಕ ಮೇಲೆ ತಗೊಂಡು ಹೋಗ್ಬೇಕು. ಹಂಗಾದ್ರೆ ಅನುಕೂಲ ಆಗುತ್ತೆ, ಇದಕ್ಕೆ ಯಾವುದೇ ಕಾರಣಕ್ಕೂ ಏನು ಲಾಸ್ ಆಗಲ್ಲ. ನಾವು ಚೆನ್ನಾಗಿ ನೋಡ್ಕೊಂಡು ಜವಾಬ್ದಾರಿ ಇದೆ ಮಾಡಿದರೆ, ನಾವು ತಗೊಂಡೋಗೋದು ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ದೊಡ್ಡದೊಂದು ಶೆಡ್ ಕಟ್ಸೋದು, ಫಾರ್ಮ್ ಮಾಡೋದು, ತಗೊಂಡೋಗಿ ಅದಕ್ಕೆ ತಗೊಂಡೋಗಿ ಯಾರನ್ನ ಕರ್ಕೊಂಡೋಗಿ ಅನುಭವಿಲ್ದಾರ ಕರ್ಕೊಂಡೋಗಿ ಮರಿ ತಂದು ಅದಕ್ಕೆ ಕೂಡ್ಯಾಕೋದು, ಅವ್ನು ಇಲ್ಲೇ ಅವ್ರ ಕೆಲ್ಸಕ್ಕೆ ಅವ್ರು ಹೋದ್ರು, ಇಲ್ಲ ಯಾರು ಲೇಬರ್ ಬಿಟ್ಟರು ಲೇಬರ್ ಕೆಲ್ಸಕ್ಕೆ ಲೇಬರ್ ಅವ್ನ ಕೆಲ್ಸಕ್ಕೆ ಅವ್ನು ದುಡ್ಡಿಗೋಸ್ಕರ ಮಾಡಿದಂದ್ರೆ ಆಗಲ್ಲ. ಚೆನ್ನಾಗಿ ನಿಂತಿದ್ದು ಅವರೇ ಜನ ನೋಡ್ಕೊಂಡು ಮಾಡಿದರೆ ಒಳ್ಳೆ ಅನುಕೂಲ. ಈಗ ನೀವು ವರ್ಷದಲ್ಲಿ ಎಷ್ಟು ಬೀಡ್ ಮರಿ ಮಾರಾಟ ಮಾಡ್ತೀರಾ? ಸುಮಾರು ನಮ್ಮ 300 ಕುರಿಗೆ ಒಂದು 500 ಮರಿ ಸಿಗ್ಬೋದು. ಅದರಲ್ಲಿ ಒಂದು 50 ಮರಿ ಏನೋ ಅಕಾಲಿಕ ಮಳೆ ಬಂದು ಸತ್ತು ಹೋಗ್ಬೋದು ಅನ್ಕೊಂಡು, ಅಷ್ಟೋ ಸಾಯಲ್ಲ, ಸಾಯ ಕೊಡಿಸಲ್ಲ. ಅಷ್ಟೊಂದೇನು 450 ಮರಿ ಮಾರ್ತೀನಿ. 450 ಮರಿ ಮಾರ್ತೀನಿ ಅಂದರೆ ಸುಮ್ಮನೆ ತಿಂಗಳ ಬಂದು ಬಂದು ನಾನು ಅಷ್ಟೇ ಅದನ್ನೇ ಕೊಡ್ಬೇಕು ಇದನ್ನೇ ಕೊಡ್ಬೇಕು ಅಂತ ಹೇಳಲ್ಲ. ಬರ್ತಾರೆ ಯಾರಾದರೂ ವ್ಯಾಪಾರಗಾರ ಬರ್ತಾರೆ, ನಿನಗೆ ಎಷ್ಟು ಬೇಕು ತಗೊಳಪ್ಪ ಅಂತ ಹೇಳ್ತೀನಿ, ನಂಗೆ 10 ಬೇಕಣ 10 ತಗೊಂಡೋಗು. ಇನ್ನೊಬ್ರು ಯಾರು ವ್ಯಾಪಾರ ಬರ್ಬಂದ್ರೆ ನನಗೆ 20 ಬೇಕಣ 20 ತಗೊಂಡೋಗು. ಸುಮ್ಮನೆ ಹಿಂದೆ ಮುಂದೆ ಹಿಂದೆ ಮುಂದೆ ಬರ್ತಿರ್ತಾವೆ, ಸುಮ್ಮನೆ ವರ್ತಿನ ಇರದಂಗೆ ಒಂದೊಮ್ಮೆ ಅದು ಕುರಿದ ಅಂದರೆ ವರ್ತಿನ ಇರದಂಗೆ ಸುಮ್ಮನೆ ಮುಗಿದಾಗ ಬಂದೇ ಬರುತ್ತೆ. ಆ ಥರ ಮಾಡ್ತೀವಿ. ಈಗ ಒಂದು ಮರಿ ಎಷ್ಟು ನಿಮಗೆ ಬಾಳುತ್ತೆ ರೇಟು? 6,500 to 7,500 ತನಕ ಮರಿ ಮರಿ ನಾವು ಹಿಂಡು ಹಿಂಡು ಒಂದು ಸಪ್ರೇಟ್ ಸಪ್ರೇಟ್ ಕೊಟ್ಟರೆ 8,000 to 10,000 ಕೊಡ್ತೀವಿ. ಹಿಂಡು ಲಾಟ್ಗಟ್ಟಲೆ 10-20 ಕೊಟ್ಟಾಗ 7,500 to 8,000 ಮರಿದೀವಿ. ಅಂದರೆ ಇದರಲ್ಲಿ ಸಿಗೋಂಥ ಆದಾಯ ಬೇರೆ ಯಾವುದರಲ್ಲೂ ಕಾಣೋಕ್ಕಾಗಲ್ಲವಾ? ನನ್ನ ಅಭಿಪ್ರಾಯ ಹಿಂಗೆ, ಬೇರೆ ಬೇರೆಲ್ಲ ಬೇರೆ ಬೇರೆಲ್ಲ ಕಂಡಿದ್ದಾರೆ, ಬರೀ ಇದರಲ್ಲಿ ಲಾಭ ಜಾಸ್ತಿ ಮಾಡ್ಕೊಂತ ಇದರಲ್ಲೇ ಮಾಡ್ಕೊಂತ ಹೋದ್ರೆ ಬೇರೆ ಬೇರೆ ಮಾಡಲ್ಲ ಯಾರು? ಅದರಲ್ಲೂ ಎಲ್ಲ ರಂಗದಲ್ಲೂ ಸಕ್ಸಸ್ ಆಗ್ಸಿರೋದಾರೆ, ಎಲ್ಲ ರಂಗದಲ್ಲೂ ಲಾಸ್ ಆಗಿರೋ ಇದ್ದಾರೆ. ಇದು ನನಗೆ ಇಷ್ಟ ಬಂತು, ಇದು ನಾನು ಮಾಡ್ತಿದ್ದೀನಿ, ನನಗೆ ಚೆನ್ನಾಗಿ ಆದಾಯ ಇದೆ. ಈಗ ನನ್ನ ಕೇಳಿಬಿಟ್ಟು ಬೇರೆ ಯಾರು ಮಾಡೋಕೆ ಹೋಗ್ರ ಅಂದರೆ ಅವರು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅವರಿಗೆ ಲಾಭ. ಇರೋದು ಬಿಟ್ಟು ಬೇರೆದಕ್ಕೆ ಆಸೆ ಪಡಬಾರ್ದು. ಇರೋದ್ರಲ್ಲೇ ನಮಗೆ ಅನುಭವ ಇರುತ್ತೆ ಸಾಕಷ್ಟು. ಸಾಕಷ್ಟು ಅನುಭವ ಇದ್ದಾಗ ಅದನ್ನೇ ಸ್ವಲ್ಪ ಏನಾರು ಮಾಡಲೇಷನ್ ಮಾಡ್ಕೊಂಡು ನಮಗೆ ಅನುಭವ ಇದ್ದದ್ದೇ ಇನ್ನೂ ಸ್ವಲ್ಪ ಏನಾರು ಹೊಸ್ದಾಗಿ ಮಾಡ್ಬೇಕಂತೇಳಿ ಮಾಡ್ಕೊಂಡು ಹೋಗ್ಬೋದು. ಅದನ್ನೇ ಮತ್ತೆ ಬೇರೆದ ಕೈ ಕೈಸ್ಬಿಡೋಕ್ಕಿಂತ ನಾವೇನು ಮಾಡ್ತೀವೋ ಅದರಲ್ಲೇ ಹೊಸ ರೀತಿ ವೈಜ್ಞಾನಿಕವಾಗಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಉತ್ತಮ. ಅಂದರೆ ಕೃಷಿಯಲ್ಲಿ ಯಾವುದೇ ಕೆಲಸ ಮಾಡಿದ್ರು ಆಸಕ್ತಿ ಇರಬೇಕು ಮೊದಲಲ್ವಾ? ಮೊದಲು ಆಸಕ್ತಿ ಇರಬೇಕು. ಮೊದಲು ಯಾರೋ ಹೇಳಿದ್ರು ನಾನು ಮಾಡಿದೆ, ಅವನು ನಾನು ಹೇಳಿದ್ದಪ್ಪ ನನಗೆ ಗೊತ್ತೇ ಇದ್ದಲ್ಲ ನಾನು ಹಿಂಗೆ ಮಾಡಿದೆ, ಇನ್ನೊಬ್ಬರು ದೂಷಣೆ ಮಾಡೋಕ್ಕಿಂತ ನಾವು ಮೊದಲು ನಮಗೆ ದಿಟ್ಟತನ ಇರಬೇಕು, ಅದನ್ನು ಮುಟ್ಟೇ ಮುಡ್ತೀನಿ ಗುರಿ ಅಂತ ಹೇಳಿ. ಇದ್ರೂ ಮಾತ್ರ ಅವು ಏನೇ ಬರಲಿ ಅಡೆತಡೆ ಬಂದರೆ ಬರ್ತದ ಹೋಗ್ತಿರ್ಬೇಕಷ್ಟೇ. ಫಸ್ಟ್ಗೆ ಸ್ಟಾರ್ಟಿಂಗ್ ಕುರಿ ಮಾಡಿದಾಗ ನಾನು ಹೊಡ್ಕೊಂಡು ಹೋಗ್ಬೇಕಾರೆ ನಗರ್ ನಾನು ಹಿಂದೆ ನೋಡ ಎಲ್ಲ ಮುಗಿಸಿ ಕುರಿ ಹೊಡ್ಕೊಂಡು ಹೋಗ್ತದಾನೆ ಕುರಿ ಕಾಯ್ತದಾನೆ ಅಂತೇಳಿ ನಗರು. ಏನು ಮಾಡೋಕ್ಕಲ್ಲ, ನಮ್ಮ ಮನಸ್ಸಲ್ಲಿ ನಾವು ಇದನ್ನು ಮಾಡಲೇಬೇಕಂತ ಛಲ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಅವನು ಅದನ್ನೇ ಮಾಡ್ಬೇಕು ಇವನು ಇದನ್ನೇ ಮಾಡ್ಬೇಕು ಅಂತ ಏನಿಲ್ಲ. ಶ್ರದ್ಧೆಯಿಂದ ಯಾರಿಗೂ ಮೋಸ ಮಾಡ್ದಂಗೆ, ಯಾರಿಗೂ ಕೆಟ್ಟದ್ದು ಮಾಡ್ದಂಗೆ, ಒಂದು ಏನೇ ಕೆಲಸ ಬರಲಿ ಅವ್ನು ಇಷ್ಟಿದ್ದ ಮಾಡ್ಕೊಂಡ್ರೆ ಯಾವತ್ತೂ ಅವ್ನು SS. ಒಟ್ಟಾರೆ ಕುರಿ ಸಾಕಾಣಿಕೆಯಲ್ಲಿ SS ಕಂಡಿದ್ರೆ? ಹೌದು, ತಾಲೂಕು ಮಟ್ಟದಿಂದ ಪ್ರಶಸ್ತಿನೇ ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಪ್ರಶಸ್ತಿನೂ ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ. ಅಂದರೆ ಪ್ರಶಸ್ತಿ ಅಂತಂದರೆ ನಿಮ್ಗೆ ಯಾಕೆ ಸಿಕ್ತು? ಚೆನ್ನಾಗಿ ಕುರಿ ಸಾಕಿದ್ದಾನೆ, ಫಾರ್ಮ್ ಚೆನ್ನಾಗಿ ಮಾಡಿದ್ದಾನೆ, ಈ ನಮ್ಮ ಸುತ್ತಮುತ್ತಲು ಟಗರ್ ಸಾಕಿದ್ದಾರೆ, ಬೇಕು ಬೇಕಾದಂಥ ಫಾರ್ಮ್ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಟಗರ್ ಸಾಕಿದ್ದಾರೆ, ಅಟ್ಟಗಿಟ್ಟ ಮಾಡಿ ಹಿಂಗೆ ಕೂಡು ಪದ್ಧತಿಯಲ್ಲಿ 300 ಕುರಿ ಇಟ್ಕೊಂಡು ಈ ಥರ ಚೆನ್ನಾಗಿ ಸಾಕಿದೆ ಅಂತೇಳಿ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಏನು ಅನಿಸ್ತು ನಿಮಗೆ ಪ್ರಶಸ್ತಿ ಸಿಕ್ಕಾಗ? ಖುಷಿ ಅನಿಸುತ್ತೆ. ಯಾವ್ದು ಮನುಷ್ಯನಾದರೂ ಏನು ನಾವು ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ತು ಅಂದರೆ ಚೆನ್ನಾಗಿ ಮತ್ತೆ ಇನ್ನಷ್ಟು ಮಾಡ್ಬೇಕಲ್ಲ, ಇನ್ನೂ ಮುಂದೆ ಮಾಡ್ಬೇಕಲ್ಲ ಅನಿಸುತ್ತೆ. ಈಗ 300 ಕುರಿ ಸಾಕಾಣಿಕೆ ಮಾಡಿದ್ರಲ್ಲ, ಪ್ರತಿನಿತ್ಯ ಎಷ್ಟು ಜನ ಅಲ್ಲೆಲ್ಲ ಕೆಲಸ ಮಾಡಬೇಕಾಗುತ್ತೆ? 3 ಲೇಬರ್ಸ್ 3 ಇದ್ದಾರೆ, ಅವ್ರ ಜೊತೆ ನಾನು ಮಾಡ್ತೀನಿ. ನಾನು ಮೊದಲು ಎದ್ದು ಮಾಡಿದ್ರೆ ಅವ್ರು ಹಿಂದೆ ಎದ್ದು ಮಾಡ್ತಾರೆ, ಅವ್ರ ಮೇಲೆ ಬಿಟ್ಟು ಮಾಡಿದ್ರೆ ಆಗಲ್ಲ. ನಾವು ಬೇಗ ಎದ್ದಾಡ್ರಪ್ಪ ಬರ್ರಪ್ಪ ಅಂತ ಕೆಲಸ ಮಾಡ್ಕೊಂಡು ಅವ್ರ ಜೊತೆಗೆ, ಅವ್ರು ನಮ್ಗೇನು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರನ್ನೇ ಬಿಟ್ಟು ನಾವು ಸುಮ್ಮನೆ ಕುಂತ್ರೆ ಗೊತ್ತಾಗಲ್ಲ ನಾವೇನು ಮಾಡ್ಬೇಕು ಹಂಗೆ ಸುಮ್ಮನೆ ಬಂದಲ್ಲಿದ್ದು. ಸಾಕಷ್ಟು ವರ್ಷದಿಂದ ಸಾಕಷ್ಟು ಕಷ್ಟಪಟ್ಟಿರೋದ್ರಿಂದ ಇವತ್ತು ಸಾಕಷ್ಟು ನಿಮಗೆ ಆದಾಯ ಸಿಕ್ಕಿದೆಯಲ್ವಾ? ಹೌದು ಹೌದು, ಕೊಟ್ಟಿದ್ದಾರೆ, ದೇವ್ರು ಕೊಟ್ಟಿದ್ದಾನೆ. ನಾವು ಮಾಡಿದ ಕಷ್ಟಕ್ಕೆ ಫಲ ಕೊಟ್ಟಿದ್ದಾನೆ. ಮನೇಲಿ ನಮ್ಮ ಹೆಣ್ಮಕ್ಕಳು ಸಪೋರ್ಟ್ ಮಾಡ್ತಾರೆ, ನಮ್ಮಮ್ಮರು ಸಪೋರ್ಟ್ ಮಾಡ್ತಾರೆ, ಅಣ್ಣ ಎಲ್ಲ ನಮ್ಮ ಇಡೀ ಊರೇ ಸಪೋರ್ಟ್ ಮಾಡಿ ನನಗೆ. ಮೊದಲು ಏನಿದ್ದಲ್ಲ ಈ ಕುರಿ ಮಾಡ್ಕೊಂಡು ಚೆನ್ನಾಗಾದ ಅಂಥೇಳಿ ಈಗ ಎಲ್ಲರೂ ಚೆನ್ನಾಗಿ ನೋಡ್ತಿದ್ದಾರೆ ಎಲ್ಲ. ಈಗ ಕೃಷಿಕಂದಮೇಲೆ ಯಾವ ರೀತಿ ಆದ್ರೇನು ನಾವು ಕೃಷಿಯಲ್ಲಿ, ಈಗ ಕುರಿ ಸಾಕಾಣಿಕೆ ಆದರೆ ಏನು, ಮೇಕೆ ಸಾಕಾಣಿಕೆ ಆದರೆ ಏನು, ಹಸು ಸಾಕಾಣಿಕೆ ಆದರೆ ಯಾವುದಾದ್ರೂ ಮಾಡಿದ್ರೆ ತಪ್ಪೇನಿದೆಯಲ್ವಾ? ಯಾವುದು ಮಾಡಿದ್ರೆ ತಪ್ಪಲ್ಲ, ನಿಯತ್ತಿಂದ ಮಾಡಿದರೆ ಯಾವುದೋ ತಪ್ಪಲ್ಲ. ಸಕ್ಸಸ್ ಅನ್ನೋ ಎಲ್ಲದರೂ ಸಿಗುತ್ತೆ, ಎಲ್ಲದರೂ ಸಿಗುತ್ತೆ. ಸೊ ನಮ್ಮ ಹುಡುಕಿ ಬರ್ರೆ, ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು ಸಕ್ಸಸ್. ಅದು ನಮ್ಮ ಹತ್ರ ಬರಲ್ಲ, ನಾವು ಅದನ್ನು ಹುಡ್ಕೊಂಡು ಹೋದಾಗ ಮಾತ್ರ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಖಂಡಿತ. ಒಂದು ಯಾವುದೋ ಒಂದು ಮೊನ್ನೆ ಓರೆ ಸಾಕ್ತಿರಿದ್ದಾರೆ, ಒಂದೊಂದು ಕೋಣ ಸಾಕ್ತಿರಿದ್ದಾರೆ, ಹಳ್ಳಿಕರ ಕೃಷ್ಣ ಅಂತೇಳಿ ಕೋಟಿಗಟ್ಟಲೆ ಅದನ್ನು ಹೇಳ್ತಿದ್ದಾರೆ. ಹಂಗೆ ಒಂದೊಂದು ಇದರಲ್ಲಿ ಒಂದೊಂದು ಥರ ಆಸಕ್ತಿ ಯಾವ್ದ್ರ ಮೇಲೆ ಇರುತ್ತೋ ಅವರು ಅದನ್ನೇ ಮಾಡಬೇಕು. ಮನಸ್ಸಿಟ್ಟು 10 ವರ್ಷ ಮಾಡಲಿ, 100 ವರ್ಷದ ಫಲ ಸಿಗುತ್ತೆ ಅದರಲ್ಲಿ. ನಿಮ್ಮ ಹತ್ರ ಏನಾದರೂ ಈ ಕುರಿ ಸಾಕಾಣಿಕೆ ಬಗ್ಗೆ ನಮ್ಮ ರೈತರು ಏನಾದರೂ ತಿಳ್ಕೊಳ್ಬೇಕಂತಂದರೆ ಕೆಲವೊಂದು ಮಾಹಿತಿಯನ್ನು ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ? ಹೋ ಬರಲಿ, ನನಗೆ ಯಾವಾಗಲೂ ಫೋನ್ ಮಾಡಲಿ, ಯಾವಾಗಲೂ ಹೇಳ್ತೀನಿ. ನಾನು ಇಬ್ಬ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ, ಸಾಕಷ್ಟು ಜನ ಫೋನ್ ಮಾಡಿ ನಾನು ಬಿಜಿ ಇದ್ದರೆ ಬಿಜಿ ಇದ್ದೀನಿ ನಾನು ಆಮೇಲೆ ಮಾಡ್ತೀನಿ ಅಂತೇಳಿ ಅವರಿಗೆ ನಾನು ತಿರ್ಗಾ ಫೋನ್ ಮಾಡಿ, ಅಣ್ಣ ನಿಮ್ದು ಯಾವವರು, ಏನು ಮಾಡ್ತಿದ್ದೀರಾ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಮಾಡಿರಿ, ಇನ್ನು ಯಾರೋ ಹೇಳಿದ್ದಾರೆ ನಾನು ಮಾಡ್ತೀನಿ, ನನ್ನ ಹತ್ರ ಸಾಕಷ್ಟು ದುಡ್ಡು ಐತಿ ನಾನು ಮಾಡ್ತೀನಿ, ಆ ಥರ ಮಾಡ್ಕೋಬೇಡ್ರಿ. ನಿಮಗೆ ಇಷ್ಟ ಇತ್ತು ಪ್ರಾಣಿಗಳ ಮೇಲೆ ಇಷ್ಟ ಇದ್ದರೆ ಅದ್ರ ಮೇಲೆ ಸಾಕ್ರಿ. ಮೊದಲು ಅದನ್ನು ಲಾಭ ನೋಡ್ಕೋಬೇಡ್ರಿ, ಮೊದಲು ಅದನ್ನು ಚೆನ್ನಾಗಿ ಸಾಕ್ರಿ, ಅದು ನಿಮಗೆ ಲಾಭ ಕೊಟ್ಟೋಗುತ್ತೆ. ನೀನು ಲಾಭನೇ ನೋಡಿ ಸಾಕಿದರೆ ನೀನು ಬರೀ ಲಾಭದ ಮೇಲೆ ಜಾಸ್ತಿ ಇರುತ್ತೆ, ನಿಮಗೆ ಪ್ರಾಣಿ ಮೇಲೆ ಜಾಸ್ತಿ ಇರಲ್ಲ. ನನ್ನ ಮೊಬೈಲ್ ನಂಬರ್ 9909020340. ಒಳ್ಳೆಯದು ನಾಗರಾಜ್ ಅವರೇ, ಇಲ್ಲೇ ತನಕ ಈ ಒಂದು ಕುರಿ ಸಾಕಾಣಿಕೆಯ ಬಗ್ಗೆ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದಿದ್ದಿಗಿ ಗ್ರಾಮದ ಕೃಷಿಕ HS ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700000042 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700000042 ಅಷ್ಟೇ ಸುಲಭ. ಇದೀಗ ಮತ್ತೊಂದು ಜನಪದ ಗೀತೆ. ಮೂಡಿ ಬರ್ತಾನೆ ಚಂದಿರಾಮ, ಮೂಡಲ್ ಕುಂಡಲ್ ಕೆರೆ ನೋಡೋ ಒಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ. ಸಂತೆ ಆಗಿಲಿ ಕಲ್ಲು ಕಟ್ಟೆ ಆನಂದ ನೋಯಿ, ಸಂತೆ ಆಗಿಲಿ ಕಲ್ಲು ಕಟ್ಟೆ. ಬಣ್ಣ ಸೇರೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಂಡಲ್ ಕೆರೆ ಭಾವ ತಂದನು ಬಣ್ಣ ಸೇರೆ. ಕುರಿಯ ಹಣ್ಣಿನಂತೆ ತುಂಬಿ ಕುಂಡಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಹೇ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಕೊಂದೈ ಬೊಗ ಮೂಡಿ ಮತನೆ ಚಂದಿರಾಮ